251-2582 ಮತ್ತೊಂದು 251-2589 ಮೈಸೂರಿನ STD ಕೋಡ್ 0821. ಸರ್, ಕರೆಗಳನ್ನ ತಗೊಳ್ಳೋದಕ್ಕಿಂತ ಮುಂಚೆ ಪೂರ್ವ ಮುಂಗಾರು ಯಾವಾಗ ಪ್ರಾರಂಭ ಆಗುತ್ತೆ ಹಾಗೂ ಎಲ್ಲಿವರೆಗೂ ಇರುತ್ತೆ ಮತ್ತು ಯಾವ್ಯಾವ ಬೆಳೆ ಬೆಳಿಬಹುದು ಅನ್ನೋದನ್ನ ಚುಟುಕಾಗಿ ಹೇಳಿ ಸರ್. ಶೋರ್ ಮೇಡಮ್. ಸೊ ನಮ್ಮಲ್ಲಿ ಪೂರ್ವ ಮುಂಗಾರು ಅಂತ ಅಂದರೆ ಅದೇ ಮೊದಲನೇ ಮಳೆ ನಮಗೆ ಶುರುವಾಗುವಂಥದ್ದು, ಅದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮುಖ್ಯವಾಗಿ ಇರುತ್ತೆ. ಆ ಕಾಲದಲ್ಲಿ ಏನು ನಾವು ಮಳೆ ಬೀಳುತ್ತೆ ಅದಕ್ಕೆ ನಾವು ಪೂರ್ವ ಮುಂಗಾರು ಅಂತ ಕರಿತೀವಿ. ಅದರಲ್ಲಿ ಮುಖ್ಯವಾಗಿ ನಾವು ಬೆಳೆಯಬಹುದಂಥ ಬೆಳೆಗಳು ಯಾವ್ಯಾವು ಅಂದರೆ, ಮುಖ್ಯವಾಗಿ ನಾವು ದ್ವಿದಳಗಳನ್ನ ಬೆಳಿತೀವಿ. ದ್ವಿದಳ ಅಂತ ಬಂತು ಅಂದರೆ ಹೆಸರು, ಉದ್ದು, ಅಲಸಂದೆ, ಜೊತೆಗೆ ಮೇ ತಿಂಗಳು ಅಂತ ಬಂದಾಗ ಮೇ ಕೊನೆ ಹಂತದಲ್ಲಿ ತೊಗರಿ ಬೆಳಿತೀವಿ. ಅದು ಬಿಟ್ಟು ಅಂತ ಹೇಳಿದ್ರೆ ಕೆಲವೊಂದು ಭಾಗದಲ್ಲಿ ರಾಗಿ ಹಾಕ್ತಾರೆ, ಕೆಲವೊಂದು ಭಾಗದಲ್ಲಿ ಜೋಳ ಬೆಳೀತಾರೆ, ಕೆಲವೊಂದು ಭಾಗದಲ್ಲಿ ಹಾರ್ಕ ಸಾಮೆ, ಮೇ ತಿಂಗಳಲ್ಲಿ ಹಾರ್ಕ ಸಾಮೆ ಮತ್ತು ಮುಸ್ಕುನ್ ಜೋಳನೂ ಬೆಳೀತಾರೆ, ಕೆಲವೊಬ್ಬರು ನೆಲಗಡಲೆನೂ ಶುರು ಮಾಡ್ತಾರೆ, ಜೊತೆಗೆ ಸೋಯಾ ಅವರೆ. ಸೊ ಇದಿಷ್ಟು ಬೆಳೆಗಳನ್ನೂ ಬೆಳೀತಾರೆ. ಆದರೆ ಮುಖ್ಯವಾಗಿ ಚಾಮರಾಜನಗರ ಜಿಲ್ಲೆ ಅಂತ ಬಂತು ಅಂದಾಗ ಅಲ್ಲೇನು ಮಾಡ್ತಾರೆ ಅಂದರೆ ಒಂದು ವಿಶೇಷ ವಾಡಿಕೆ ಇದೆ ಅಲ್ಲಿ. ಗುಂಡ್ಲುಪೇಟೆ ಕಡೆ ಬಂದಾಗ ಸೂರ್ಯಕಾಂತಿ ಮತ್ತು ಹತ್ತಿ ಬೆಳೀತಾರೆ, ಸೂರ್ಯಕಾಂತಿ ಮತ್ತು ಹತ್ತಿ ಬೆಳೀತಾರೆ. ಸೊ ಇದಿಷ್ಟು ಮುಖ್ಯವಾಗಿ ಪೂರ್ವ ಮುಂಗಾರು ಸಮಯದಲ್ಲಿ ಬೆಳೆಯಬಹುದಾದಂತಹ ಬೆಳೆಗಳು. ಅದರ ಜೊತೆಗೆ ಎಳ್ಳು ಕೂಡ ಇರುತ್ತೆ. ಈಗ ಕರೆಗಳನ್ನ ತಗೊಳ್ಳೋಣ ಸರ್. ಮೊದಲನೇ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ, ಆಕಾಶವಾಣಿ. ನಮಸ್ತೆ ಮೇಡಮ್, ಚಂದ್ರ ಅಂತ. ಮೇಡಮ್, ಹಾ ಚಂದ್ರ ಅವರೇ, ಪ್ರಶ್ನೆ ಕೇಳಿ. ಮೇಡಮ್, ನಂದು ಪ್ರಶ್ನೆ ಮೇಡಮ್, ಎಳ್ಳು ಬತ್ತದಲ್ಲ ಅದ ಇವಾಗ ಪೂರ್ವ ಮುಂಗಾರಿಗೆ ಚೆಲ್ಬೋದ? ಹೌದು, ಸುನಿಲ್ ಸರ್ ಅವರು ಇದ್ದಾರೆ. ನಮಸ್ಕಾರ ಚಂದ್ರ ಅವರೇ. ನಮಸ್ತೆ ಸರ್, ನಾವು ಸರ್ ಹುಲಿಕೆರೆ ಕೊಪ್ಪಳು ಗ್ರಾಮದಿಂದ ಸರ್, ವಿಸಿ ಪರಂಪಕ್ಕ. ಓಕೆ ಓಕೆ ಓಕೆ. ಹೌದು, ನೀವು ಈಗ ಎಳ್ಳನ್ನ ಬೆಳಿಬೋದು ಸಾಹೇಬ್ರೆ. ಇವಾಗ ಇದು ಸೂಕ್ತವಾದ ಸಮಯ, ಏಪ್ರಿಲ್ ತಿಂಗಳು, ಏನು ಏಪ್ರಿಲ್ ಮೊದಲನೇ ವಾರ ಇದೆ ನೋಡಿ, ನೀವು ಆ ಸಮಯಕ್ಕೆ ನೀವು ಇವಾಗ ಎಳ್ಳನ್ನ ಹಾಕೋಬೋದು, ತೊಂದರೆ ಇಲ್ಲ. ಸೂಕ್ತವಾದ ಒಂದು ಎಕರೆಗೆ ನೋಡಿ 2 ಕೆಜಿ ಬೀಜ ಬೇಕಾಗ್ತದೆ. ಈಗ ನಿಮಗೆ ಸೂಕ್ತವಾದಂಥ ತಳಿ ಅಂದರೆ GT1 ಅಂತ ಇದೆ, ಗುಜರಾತ್ ಟಿಲ್ ಒಂದು ಅಂತ. ಅದು ನಿಮಗೆ ಸೂಕ್ತವಾದಂಥ ತಳಿ, ಉತ್ತಮವಾದಂತಹ ಇಳುವರಿನ ಪಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಅದು ಎಕರೆಗೆ 2 ಕೆಜಿ ಬಿತ್ತನೆ ಬೀಜ ಬೇಕಾಗುತ್ತೆ ನೋಡಿ ನಿಮಗೆ. ಹಾಂ, ಆದರೆ ಏನಂದರೆ ಲೈಟಾಗಿ ಕೊಡಬೇಕು ಅಷ್ಟೇ, ಜಾಸ್ತಿ ಕೊಡಬಾರ್ದು. ಅದರಲ್ಲೂ ನೀವೇನಾದರೂ ಭತ್ತದ ಗದ್ದೆ ಇದರಲ್ಲಿ ಭತ್ತ ಆದಮೇಲೆ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಲೈಟಾಗಿ ನೀರು ಕೊಟ್ಕೊಂಡು ಮಾಡ್ಕೋಬೇಕಾಗಿದೆ. ಯಾಕಂದರೆ ಅದರಲ್ಲೇ ಸಾಕಷ್ಟು ಪ್ರಮಾಣದಲ್ಲಿ ಉಳಿಕೆ ತೇವಾಂಶ ಇರ್ತದೆ. ಉಳಿಕೆ ಪಂಪ್ಸೆಟ್ ನೀರಾ? ಹೌದು. ಆ ಪಂಪ್ಸೆಟ್ ನೀರಾಯಿತು ಅಂದರೆ ತೆಳುವಾಗಿ ಹಾಕ್ಕೊಂಡು ಬೆಳಿಬೋದು. ಸರ್, ಹಾಗೆ ಇನ್ನೊಂದು ಪ್ರಶ್ನೆ ಸರ್. ಹೇಳಿ ಹೇಳಿ. ಮೇ ಜೂನ್ಗೆ ಕಬ್ಬನ್ ತಳಿ ಯಾವ್ದು ನೆಡ್ಬೋದು ಸರ್? ನಾನು ನಿಮಗೆ ಸಿನ್ಸಿಯರ್ ಅಡ್ವೈಸ್ ಕೊಡೋದೇನು ಅಂತ ಹೇಳಿದ್ರೆ, ಮೇ ಜೂನ್ಗೆ ಯಾವುದೇ ಕಾರಣಕ್ಕೂ ಹೋಗ್ಬಿಡಿ. ಮೇ ಜೂನ್ಗೆ ಹೋದ್ರೆ ನಿಮಗೆ ಗೊತ್ತಿದೆ ಸೂಲಂಗಿ ತೊಂದರೆ. ಹೌದು ಹೌದಲ್ವಾ? ಹೌದು ಸರ್. ಅದಕ್ಕೆ ಸೂಲಂಗಿ ತೊಂದರೆ ಇರೋದ್ರಿಂದ ಬೇಡ ಅಂತ ಹೇಳ್ತೀನಿ. ನೀವು ಅದು ಹೋಗ್ತೀನಿ ಮತ್ತು ಉತ್ತಮವಾದಂಥ ಇಳುವರಿ ಪಡ್ಕೋಬೇಕು ಅಂತ ಹೇಳಿದ್ರೆ, ಬೆಸ್ಟ್ ಸೀಸನ್ ಅಂದರೆ ಬೆಸ್ಟ್ ಕಾಲ, ನಾಟಿ ಕಾಲ ಅಂತ ಹೇಳಿದ್ರೆ ಜುಲೈ ಆಗಸ್ಟ್ ತಿಂಗಳಲ್ಲಿ ಹೋಗಬೇಕು. ಈಗ ನೀವು ಮುಂದಕ್ಕೆ, ಯಾಕಂದ್ರೆ ಈಗಾಗಲೇ ಸೀಸನ್ ಪಾಸ್ ಆಗೋಗಿದೆ, ಸೀಸನ್ ಮುಂದೆ ಹೊಟ್ಟೋಗಿದೆ. ಅದರಿಂದ ನೀವೇನಂದರೆ ಜುಲೈ ಆಗಸ್ಟ್ಗೆ ಹೋದರೆ ನಿಮಗೆ ಸೂಲಂಗಿ ಬರೋದಿಲ್ಲ. ಯಾಕಂದರೆ 3-4 ತಿಂಗಳು ಗ್ಯಾಪ್ ಆಯಿತು ಅಂತಂದರೆ, ಇದು ಅದಕ್ಕೆ ಟೈಮ್ ಇತ್ತು ಅಂತ ಹೇಳಿದ್ರೆ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಅಕ್ಟೋಬರ್ ಎಂಡು ನವಂಬರಲ್ಲಿ ಸೂಲಂಗಿ ಬಂದುಬಿಡ್ತದೆ. ಹೌದಲ್ಲ? ಆ ಟೈಮಲ್ಲಿ ಸೂಲಂಗಿ ಬರಬಾರ್ದು ಅಂದರೆ ಅದನ್ನು ಮಾಡ್ಬೋದು. ಅದ್ರ ಜೊತೆಗೆ ಈಗ ನಮ್ಮದು ಒಂದು ಹೊಸ ತಳಿ ಇದೆ, 18061 ಅಂದ್ಬಿಟ್ಟು, ಅದು ಸೂಲಂಗಿ ಬರೋಲ್ಲ, ಬರೀ ಒಂದು 10-15% ಸೂಲಂಗಿ ಬರ್ತದೆ ನಿಮ್ಗೆ ಅಷ್ಟೇ. ಸೊ ಆ ಸೂಲಂಗಿ ಬರೋದು ಬೇಕಾದ್ರೆ ಜನವರಿ ಫೆಬ್ರವರಿಲಿ ಹಾಕೋಬೋದು. ಈಗ ಅದೇ ಜೂನಿಂದ ಹಾಕೋಬೋದು, ನೀವು ಜೂನ್ಗೆ ಹಾಕೋಬೋದು. ಇಲ್ಲ ಸರ್, ಜೂನ್ ಜುಲೈಗೆ ಹಾಕುವಂತ. ಆಯ್ತು, ಜೂನ್ ಜುಲೈಗೆ ಹಾಕ್ತೀನಿ ಅಂದ್ರೆ ಇದನ್ನ ಹಾಕಿ. 18061 ಸೂಲಂಗಿ ಕಡಿಮೆ ಬರುವಂತಹ ತಳಿ ಇದು. ನಮ್ಮ ಇದು ವಿ ಸಿ ಫಾರ್ಮ್ಗೆ ಬಂದ್ರೆ ನಿಮ್ಗೆ ಕಬ್ಬು ತಳಿ ವಿಭಾಗದಲ್ಲಿ ಈ ತಳಿ ಲಭ್ಯತೆ ಇರುತ್ತೆ. 517 ಹಾಕ್ಬೋದ ಸರ್? VCF 517 ಹಾಕ್ಬೋದು, ಬಟ್ ಸೂಲಂಗಿ ಬಂದ್ಬಿಡ್ತದೆ. ಅದಕ್ಕೆ ಅದನ್ನ ಜುಲೈ ತಿಂಗಳಲ್ಲಿ ಹಾಕಿ, ಜುಲೈ ಕೊನೆ ಹೆಂಗ್ ಹಾಕೋಬೇಕಾಗುತ್ತೆ? ಜುಲೈ ಕೊನೆಯಲ್ಲಿ ಹಾಕಿದ್ರೆ ನಿಮ್ಗೆ ಸೂಲಂಗಿ ಬರೋದಿಲ್ಲ. ಅರ್ಥ ಆಯ್ತು ಯಜಮಾನ್ರೆ? ಧನ್ಯವಾದ. ಧನ್ಯವಾದಗಳು ಯಜಮಾನ್ರೆ. ಏನಾರ ಇದ್ರೆ ಫೋನ್ ಮಾಡಿ ಆಮೇಲೆ ತಿಳ್ಕೊಳ್ಳಿ. ಧನ್ಯವಾದ. ಸರ್, ಈಗ ಪೂರ್ವ ಮುಂಗಾರು ಮಳೆ ಅಂತ ಅಂದ್ರೆ ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳಲ್ಲಿ ಒಂದ್ ವಾರ ಬರುತ್ತೆ ಅಥವಾ 15 ದಿನ ಬರುತ್ತೆ, ಆಮೇಲೆ ನಿಂತೋಗ್ಬಿಡುತ್ತೆ. ಇಂಥ ಸಮಯದಲ್ಲಿ ರೈತರು ಯಾವ ರೀತಿ ಮಣ್ಣು ಮತ್ತೆ ನೀರಿನ ಸಂರಕ್ಷಣೆ ಮಾಡ್ಕೋಬೇಕು? ಸೊ ಇದು ಒಳ್ಳೆ ಪ್ರಶ್ನೆ. ಯಾಕಂತ ಹೇಳಿದ್ರೆ ಇವತ್ತು ನೀವೇನೇ ಬೆಳೆ ಬೆಳಿತೀನಿ ಅಂದ್ರೆ ಇವತ್ತು ಏನಾಗಿದೆ ಅಂದ್ರೆ ನೋಡ್ತಾ ಇದ್ದೀನಿ, ನಾವು ಒಂದು ವರ್ಡ್ ಯೂಸ್ ಮಾಡ್ತೀವಿ, ಮಳೆ ಒಂದು ಜೂಜಿದ್ದಂಗೆ, ಮಳೆ ಜೊತೆ ರೈತನು ಭಾಳ ಜೂಜಿದ್ದಂಗೆ. ಸೊ ಅದರಿಂದ ನಾವೇನಂತ ಹೇಳಿದ್ರೆ ಹೆಚ್ಚು ಒತ್ತು ನಾವು ಮಣ್ಣು ಮತ್ತು ನೀರು ಸಂರಕ್ಷಣೆ ತಾಂತ್ರಿಕತೆಗಳಿಗೆ ಒತ್ತು ಕೊಡಬೇಕಾಗಿರುತ್ತೆ. ಸೊ ಏನಕ್ಕೆ ಇದಕ್ಕೆ ಒತ್ತು ಕೊಡಬೇಕು ಅಂತ ಹೇಳಿದ್ರೆ, ಯಾವುದೇ ಬೆಳೆ ನಮಗೆ ಸಕ್ಸಸ್ ಆಗಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಬರಬೇಕು ಅಂದರೆ ಮಣ್ಣು ಚೆನ್ನಾಗಿರಬೇಕು, ಜೊತೆಗೆ ನೀರು ಸೌಕವಾಶವಾಗಿ ಆ ಬೆಳೆಗೆ ಸಿಕ್ತು ಅಂದಾಗ ನಾವು ಏನು ಇಳುವರಿ ಇರುತ್ತೆ ಅದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದರಿಂದ ಏನು ಮಾಡಬೇಕು ಅಂತ ಹೇಳಿದ್ರೆ, ಮಾಗಿ ಉಳುಮೆ ಮಾಡಬೇಕಾಗ್ತದೆ. ಮಾಗಿ ಉಳುಮೆ ಮಾಡಿ ಆಳವಾದ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಬಿದ್ದಂತಹ ಮಳೆ ನೀರು ಅಲ್ಲೇ ಏನಾಗುತ್ತೆ, ಇಂಗುತ್ತೆ. ಇಂಗೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಬೆಳೆ ತಗೋಬೋದಾಗುತ್ತೆ. ಜೊತೆಗೆ ಎರಡನೇದೇನಂತ ಹೇಳಿದ್ರೆ, ಹೆಚ್ಚುವರಿ ನೀರಿದೆ, ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ನೀರು ಸಿಗ್ತಾ ಇದೆ ಅಂತ ಇದ್ದ ಪಕ್ಷದಲ್ಲಿ ನಾವೇನು ಮಾಡಬೇಕು, ಕೃಷಿ ಹೊಂಡಗಳನ್ನ ನಿರ್ಮಿಸ್ಕೋಬೇಕಾಗ್ತದೆ. ಈಗ ಯಾಕಂದರೆ ನಿಮಗೆ ಕೃಷಿ ಇಲಾಖೆಯಿಂದ ಎಲ್ಲ ನಿಮ್ಗೆ ಏನಂದರೆ ಸವಲತ್ತುಗಳಿದ್ದಾವೆ. ಇವಾಗ ಕೃಷಿ ಹೊಂಡ ಮಾಡ್ಕೋತು ಅಂದರೆ ಅಟ್ಲೀಸ್ಟ್ ಒಂದು 12x12 meter ಮೂರು ಮೀಟ್ರ್ ಆಳದ್ದು ಒಂದು ಕೃಷಿ ಹೊಂಡ ಮಾಡ್ಕೋತು ಅಂದರೆ ಸರಿ ಸುಮಾರು ನಾವು ಒಂದು 250 meter cube ನೀರನ್ನ ನಾವು ಸಂರಕ್ಷಣೆ ಮಾಡ್ಬೋದು. ಸಂರಕ್ಷಣೆ ಮಾಡೋದ್ರ ಜೊತೆಗೆ 1 inch ಸ್ಪ್ರಿಂಕ್ಲರ್ನಲ್ಲಿ ತುಂತುರು ನೀರಾವರಿ ಕೊಟ್ಕೊಂಡು ಎರಡು ನೀರು ಕೊಡು, ರಕ್ಷಣಾತ್ಮಕ ನೀರಾವರಿ ಕೊಡ್ಬೋದು. ಎರಡು ರಕ್ಷಣಾತ್ಮಕ ನೀರಾವರಿ ಕೊಡ್ತು ಅಂತ ಹೇಳಿದ್ರೆ ನಮ್ಮ ಕೈಗೆ ಫಸಲು ಬಂದಂಗೆ. ಸೊ ಅದರಿಂದ ಹೆಚ್ಚು ಏನು ಮಾಡಬೇಕು, ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡ್ಕೊಳ್ಳೋದು, ಆದಷ್ಟು ಬಿದ್ದಂತಹ ನೀರನ್ನ ನಮ್ಮ ಜಮೀನಿನಲ್ಲೇ ಇಂಗುವಾಗೆ ಮಾಡಬೇಕು. ಹೆಚ್ಚುವರಿ ನೀರಿದೆ ಅಂದರೆ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಒತ್ತು ಕೊಡಬೇಕು ಅಂತ ಮನವಿ ಮಾಡ್ಕೋತೀನಿ. ರೈತ ಬಾಂಧವರೇ, ನೀವು ಈ ನೇರ ಫೋನಿನ ಕಾರ್ಯಕ್ರಮಕ್ಕೆ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 251252 ಮತ್ತೊಂದು 251509 ಮೈಸೂರಿನ STD ಕೋಡ್ 0821. ಸರ್, ಈಗ ನೀವು ಚಾಮರಾಜನಗರ ಭಾಗದಲ್ಲಿ ಸೂರ್ಯಕಾಂತಿ ಬೆಳೀತಾರೆ ಅಂತ ಹೇಳಿದ್ರಿ, ಈಗ ಅದು ಬೆಳೆಯೋದಕ್ಕೆ ಸೂಕ್ತವಾದ ಸಮಯನ? ನಿಜ ಹೇಳಬೇಕು ಅಂದರೆ ಇದು ಸೂಕ್ತವಾದ ಸಮಯ ಅಲ್ಲ. ಯಾಕಂತ ಹೇಳಿದ್ರೆ ಏಪ್ರಿಲ್ ಮೇ ಅದು ಮಧ್ಯದಲ್ಲಿದೆ, ಮತ್ತೆ ಈ ಸಮಯದಲ್ಲಿ ಉಷ್ಣಾಂಶನೂ ಕೂಡ ಜಾಸ್ತಿ ಇರುತ್ತೆ, ಮತ್ತೆ ಮಳೆನೂ ಕೂಡ ಈಗ ಪೂರ್ವ ಮುಂಗಾರು ಸ್ಟಾರ್ಟ್ ಆಗಿರುತ್ತೆ, ಬಟ್ ಆದರೂ ಮಧ್ಯದಲ್ಲಿ ಮಳೆ ಬರುತ್ತಾ ಇಲ್ವ ಅಂತ ಗೊತ್ತಿಲ್ಲ. ಈಗ ನಾವು ನೋಡಿರೋ ಪ್ರಕಾರ ಏನಾಗ್ತಾ ಇದೆ ಅಂದರೆ, ಚಾಮರಾಜನಗರದಲ್ಲಿ ಉತ್ತಮ ಇಳುವರಿ ಪಡ್ಕೊಂಡಿರೋರಿಗಿಂತ ನಷ್ಟ ಮಾಡ್ಕೊಂಡಿರೋರು ಜಾಸ್ತಿ ಇದ್ದಾರೆ. ಮತ್ತೆ ಯಾಕೆ ಬೆಳೀತಾರೆ ಅದನ್ನ? ಏನಂತ ಹೇಳಿದ್ರೆ ಅವ್ರಿಗೆ ಅಲ್ಪಾವಧಿ ತಳಿ, ನೆಕ್ಸ್ಟ್ ಬೆಳೆಗೆ ಬೇಗ ಹೋಗ್ಬೋದು, ಏನೋ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂದರೆ ಒಂದಷ್ಟು ನಾವು ಒಂದು ಲಾಭ ಪಡಿಬೋದು ಅಂತ ಹೋಗ್ತಾರೆ. ಬಟ್ ಅದು ಸೂಕ್ತವಾದ ಸಮಯ ಅಲ್ಲ. ನೀವು ಅಲ್ಲಿ ನಂಬ್ತಿರೋ ಬಿಡ್ತಾರೆ, ಕೆಲವೊಬ್ರು ಈ ನಮ್ಮ ಅರವೇ ಇದು ಅಂಗಳ ಭಾಗದಲ್ಲಿ ಕೆಲವೊಬ್ರು ರೈತರು ಚೆನ್ನಾಗಿ ಬೆಳೀತಾ ಇದ್ದಾರೆ, ಇಳುವರಿನೂ ತೆಗಿತಾ ಇದ್ದಾರೆ. ಆದರೆ ಮೋಸ್ಟ್ ಆಫ್ ದಿ ರೈತರು ಏನಿದ್ದಾರೆ, ಅವ್ರಿಗೆ 2-3 quintal ಇಳುವರಿ ಬಂದರೆ ಸಾಕಾಗಿದೆ, ಈಗ ಅಷ್ಟು ಬರ್ತಿಲ್ಲ ಅವ್ರಿಗೆ. ಅದೇ ಈಗ ಅಂಗಳ ಭಾಗದಲ್ಲಿ ಏನಂದರೆ ಅಲ್ಲಿ ಮಳೆ ಕಂಪಲ್ಸರಿ ಬಂದೇ ಬರುತ್ತೆ, ಸೊ ಅವರು 5-6 quintal ತನಕನೂ ಬೆಳೀತಾರೆ. ಬಟ್ ಇನ್ನು ಉಳಿದಂತಹ ಈ ಕಡೆ ಚಾಮರಾಜನಗರ ಭಾಗ ಈ ಕಡೆ ಬಂದ ಹಾಗೆ ಏನಾಗ್ತಾ ಇದೆ, ಗುಂಡ್ಲುಪೇಟೆ ಈ ಕಡೆ ಭಾಗದಲ್ಲಿ ಬೇಗೂರು ಭಾಗ ಆ ಕಡೆ ಎಲ್ಲ ಮಳೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಅಲ್ಲಿ ಬೆಳೀತಾರೆ, ಬಟ್ ಅವ್ರಿಗೆ ಇಳುವರಿ ಜಾಸ್ತಿ ಬರ್ತಾ ಇಲ್ಲ. ಹಾಗಿದ್ರೆ ಸೂಕ್ತವಾದ ಸಮಯ ಯಾವುದು ಸರ್? ಸೂಕ್ತವಾದ ಸಮಯ ಅಂತ ಬಂತು ಅಂದ್ರೆ, ನೀವು ಮಳೆಗಾಲದಲ್ಲಿ ಹಾಕೋತೀನಿ ಅಂದ್ರೆ ಜೂನ್ ಜುಲೈನಲ್ಲಿ ಹಾಕೋಬಹುದು. ಹಿಂಗಾರು ಬೆಳೆಯಾಗಿ ಬೆಳಿತೀನಿ ಅಂದ್ರೆ ಮುಂಗಾರುಗಿಂತ ಹಿಂಗಾರು ಬೆಳೆ ತುಂಬಾ ಚೆನ್ನಾಗಿ ಬರ್ತದೆ ಸೂರ್ಯಕಾಂತಿ. ಸೊ ಅದು ನೀವೇನ್ ಮಾಡಬಹುದು ಅಂದ್ರೆ ಅಕ್ಟೋಬರ್ ನವೆಂಬರ್ ತಿಂಗಳಿಗೆ ನಿಮ್ಗೆ ಸೂಕ್ತವಾದಂತಹ ಕಾಲ. ಇನ್ನು ಬೇಸಿಗೆ ನಿಮ್ಗೆ ನೀರಾವರಿ ಇದೆ ಮಾಡ್ಕೋತೀವಿ ಅಂತ ಹೇಳಿದ್ರೆ ಜನವರಿ ಫೆಬ್ರವರಿನಲ್ಲಿ ನೀವು ಆ ಬೆಳೆನ ಬೆಳಿಬಹುದು. ಈಗ ದ್ವಿದಳ ಧಾನ್ಯ ಬೆಳೆಗಳನ್ನ ಬೆಳೆಯೋದಕ್ಕೆ ಸೂಕ್ತವಾದ ಕಾಲ ಅಂತ ನೀವು ಹೇಳಿದ್ರಿ ಸರ್. ಈಗ ಮತ್ತೆ ಉದ್ದು ಮತ್ತೆ ಹೆಸರಲ್ಲಿ ಹಳದಿ ನಂಜಾಣು ರೋಗ ಕಾಡುತ್ತೆ, ಆದ್ರಿಂದ ಅದನ್ನ ತಡೆಗಟ್ಟೋದು ಹೇಗೆ? ಯಾವ್ಯಾವ ದ್ವಿದಳ ಧಾನ್ಯಗಳನ್ನ ಬೆಳಿಬಹುದು ಮತ್ತೆ ಹೇಗೆ ಬೆಳಿಬೇಕು? ಸೊ ಇವಾಗ ಮುಖ್ಯವಾಗಿ ಬಂತು ಅಂದರೆ ಏಪ್ರಿಲ್ ತಿಂಗಳಿನಲ್ಲಿ ಸೂಕ್ತವಾದ, ಏಪ್ರಿಲ್ ಮೇ ತಿಂಗಳಿಗೆ ಅಲ್ಪಾವಧಿನಲ್ಲಿ ಮುಗಿದು ಜೂನ್ ಜುಲೈ ನಾವು ನೆಕ್ಸ್ಟ್ ಈಗ ಬೇರೆ ಬೆಳೆಗೆ ಹೋಗ್ತೀವಿ, ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಹೆಸರು ಬೆಳಿಬೋದು, ಉದ್ದು ಬೆಳಿಬೋದು, ಅಲಸಂದೆ ಬೆಳಿಬೋದು, ಅದೇ ಮೇ ತಿಂಗಳಿನಲ್ಲಿ ನೀವು ತೊಗರಿನೂ ಕೂಡ ಬೆಳ್ಕೋಬೋದು. ಸೊ ಈ ಹೆಸರು ಉದ್ದು ಅಂತ ಬಂದಾಗ ತಾವು ಹೇಳಿದಾಗ ಏನಾಗ್ತಿದೆ, ಇವಾಗ ನಮಗೆ ಸುಮಾರು ಒಂದು 5-6 ವರ್ಷಗಳಿಂದ ನೋಡ್ತಾ ಇರೋ ಪ್ರಕಾರ ಹಳದಿ ನಂಜಾಣು ರೋಗ ತುಂಬ ಕಾಡ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಇದು ಸ್ಥಳಕ್ಕೆ ಹೊಂದುವಂತಹ ತಳಿನ, ರೋಗ ಬಂದರೆ ತಡ್ಕೊಳ್ಳುವಂತಹ ತಳಿನ ನಮ್ಮ ರೈತ ಬಾಂಧವರು ಆಯ್ಕೆ ಮಾಡ್ಕೋಬೇಕು. ಸೊ ಅದನ್ನು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಈ ರೋಗನ ತಡೆಗಟ್ಟೋದ್ರಲ್ಲಿ ನಾವು ಫಸ್ಟ್ ಯಶಸ್ವಿ ಆಗ್ಬೋದು. ಈಗ ಹೇಳಬೇಕಪ್ಪ ಅಂತ ಹೇಳಿದ್ರೆ, ನಮ್ಮ ವಿಶ್ವವಿದ್ಯಾನಿಲಯದಿಂದ LBG 791 ಸುರಕ್ಷಾ ಅಂತ ಹೇಳಿಬಿಟ್ಟು ಒಂದು ತಳಿನ ನಾವು ಬಿಡುಗಡೆ ಮಾಡಿದ್ದೀವಿ. ಸೊ ಅದು ಈ ಹಳದಿ ನಂಜಾಣು ರೋಗಕ್ಕೆ ಸಹಿಷ್ಣುತೆಯನ್ನು ಹೊಂದಿದೆ. ಸೊ ಇದಕ್ಕೆ ರೋಗ ಬರೋದಿಲ್ಲ ಜಾಸ್ತಿ. ರೋಗ ಬರದೇ ಇರೋದ್ರಿಂದ ಏನಾಗುತ್ತೆ, ಅವರಿಗೆ ಮಾಡುವಂತಹ ಖರ್ಚು ಮತ್ತು ಪ್ರತಿಯೊಂದನ್ನು ಕೂಡ ಉಳಿಸಿ ರೈತರಿಗೆ ಉತ್ತಮ ರೀತಿಯಲ್ಲಿ ಇಳುವರಿನ ಪಡ್ಕೋಬೋದು. ಈಗ ಸುರಕ್ಷಾ ಅಂತ ಹೇಳಿದೆ, ಅದನ್ನು ನೀವು ನೀರಾವರಿಯಲ್ಲಿ ಮಾಡಿದ್ರೆ ಆರಿಂದ ಏಳು ಕುಂಟಾಕ್ ತನಕ ತೆಗೆದಿರೋ ರೈತರುಗಳು ಕೂಡ ಇದ್ದಾರೆ ನಮ್ಮ ಟಿ ನರಸೀಪುರ ವಿಭಾಗದವರು, ಮತ್ತು ಕೆಲವೊಬ್ಬರು ನಮ್ಮ ಮಂಡ್ಯ ಮೈಸೂರು ಭಾಗದಲ್ಲೂ ಕೂಡ ಸುಮಾರು ಜನ ತೆಗೆದಿದ್ದಾರೆ. ಮಳೆಯಾಶ್ರಿತದಲ್ಲಿ ಬೆಳಿತೀನಿ ಅಂತ ಹೇಳಿದ್ರೆ ನಮ್ಮ ಚಾಮರಾಜನಗರ ಭಾಗ ಮತ್ತು ಕೆಲವೊಂದು ಈ ಕಡೆ ಭಾಗದಲ್ಲಿ ಮಂಡ್ಯ ಭಾಗದಲ್ಲಿ ಏನು ಮಾಡಿದ್ದಾರೆ, 4 ಕ್ವಿಂಟಲ್ ತನಕನೂ ಕೂಡ ತೆಗೆದಿದ್ದಾರೆ. ಸೊ ಈ ತಳಿನ ಅವರು ಆಯ್ಕೆ ಮಾಡ್ಕೋಬೇಕು. ಸೊ ಆಯ್ಕೆ ಮಾಡ್ಕೋಬೇಕು. ಅದ್ರ ಜೊತೆಗೆ ನಮ್ಮ ರೈತರು ಇವಾಗ ಮುಖ್ಯವಾಗಿ ಯಾವುದಕ್ಕೆ ಗಮನ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಒಂದು ಬೀಜೋಪಚಾರ ಅಂತ ಕರಿತೀವಿ. ಬೀಜೋಪಚಾರ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಏನಂದ್ರೆ, ಬೆಳೆಯುವ ಸರಿ ಮೊಳಕೆಯಲ್ಲೇ ಅಂತ ನಾವು ಗಾದೆ ಹೇಳ್ತೀವಿ. ಸೊ ಏನೇ ಇದ್ರೂ ಕೂಡ ಅದು ಮೊಳಕೆನಲ್ಲೇ ನಾವು ಅದನ್ನ ನಿರ್ಧರಿಸ್ಬಿಡ್ತೀವಿ. ಸೊ ಅದರಿಂದ ನಾವು ಮೊಳಕೆ ಸಿರಿ ಚೆನ್ನಾಗಿ ಬರಬೇಕು. ಸೊ ಅದರಿಂದ ಏನಾಗ್ತಾ ಇದೆ, ಸೊ ನಾವು ಮೊಳಕೆನಲ್ಲೇ ಅದನ್ನು ಯಾವುದೇ ರೋಗಗಳಿದ್ರೆ ಏನಾರ ಇತ್ತು ಅಂದರೆ ಅದನ್ನು ಏನು ಮಾಡ್ಬೋದು, ಚೂಟಾಕ್ಬೇಕು. ಸೊ ಅದಕ್ಕೆ ಏನು ಮಾಡ್ತೀವಿ, ರಾಸಾಯನಿಕ ಬೀಜೋಪಚಾರ ಅಂತ ಒಂದು ಮಾಡ್ತೀವಿ, ಇನ್ನೊಂದು ಜೈವಿಕ ಬೀಜೋಪಚಾರ ಅಂತ ಮಾಡ್ತೀವಿ. ಸೊ ರಾಸಾಯನಿಕ ಬೀಜೋಪಚಾರ ಅಂತ ಬಂತು ಅಂದರೆ ಈ ರೋಗ ರುಜಿನಿಗಳು ಬರದೇ ಇರಲಿ. ಈಗ ಹೇಳಿದೆ, ಈಗ ಹಳದಿ ನಂಜಣ್ಣು ರೋಗ ಅಂತ ಹೇಳಿದ್ವಿ, ಇದು ನಾವು ಬಿಳಿ ನೊಣ ಅಂತ ಕರಿತೀವಿ, ವೈಟ್ ಫ್ಲೈಸ್ ಅಂತ, ಅದರಿಂದ ಹರಡುವಂತಹದ್ದು, ಅದು ವೈರಸ್ನ ಅದು ವೆಕ್ಟರ್ ಆಗಿ ಬಂತು ಬಿಡೋದ್ರಿಂದ ಆ ರೋಗ ಬರ್ತದೆ. ಸೊ ಆ ರೋಗ ಬರಬಾರ್ದು ಅಂದರೆ ನಾವೀಗೇನು ತಡೆಗಟ್ಟಬೇಕು, ಆ ಬಿಳಿ ನೊಣಗಳನ್ನ ತಡಬೇಕು. ಅದನ್ನು ತಡೆಗಟ್ಟಬೇಕು ಅಂದರೆ ಏನು ಮಾಡಬೇಕಾಗುತ್ತೆ, ನಾವು ರಾಸಾಯನಿಕ ಬೀಜೋಪಚಾರಕ್ಕೆ ಹೋಗಬೇಕಾಗುತ್ತೆ ಒಂದು. ಅದರ ಜೊತೆಗೆ ನಾವೇನು ಮಾಡಬೇಕಾಗುತ್ತೆ, ನಮ್ಮ ರೈತ ಬಾಂಧವರಿಗೆ ಈಗ ಅದು ಹೊಸ ತಂತ್ರಜ್ಞಾನ ಅಂದರೆ ಸುಮಾರು ಜನದ ಹೇಳ್ತಾ ಇದ್ದೀವಿ, ಬಟ್ ಅವ್ರು ಬಳಕೆ ಮಾಡ್ತಾ ಇಲ್ಲ. ಜೈವಿಕ ಗೊಬ್ಬರಗಳು ಅಂತ ಕರಿತೀವಿ, ಬಯೋ ಫರ್ಟಿಲೈಸರ್ಸ್ ಅಂತ ಕರಿತೀವಿ. ಅದನ್ನು ಬಳಸೋದ್ರಿಂದ ಏನಾಗಿದೆ, ಇವಾಗ ನಮ್ಮ ರೈತರುಗಳು ಹೆಚ್ಚಾಗಿ ಯಥೇಚ್ಛವಾಗಿ ಮಣ್ಣಿಗೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಬಳಸಿ ಮಣ್ಣಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಂಜಕ ಲಭ್ಯತೆ ಎಲ್ಲ ಇದೆ. ಸೊ ಅದನ್ನು ಏನು ಮಾಡಬೇಕು ಅಂದರೆ, ಪುನಃ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದಲ್ಲ, ಈಗ ಅದನ್ನು ಪುನಃ ಗಿಡಗಳಿಗೆ ಲಭ್ಯವಾಗೋ ರೀತಿ ಮಾಡಬೇಕಾಗಿದೆ. ಅದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ, ನಮ್ಮಲ್ಲಿ ಇವಾಗ PSB ಅಂತ ಕರಿತೀವಿ, ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳು ಅಂತ ಇದ್ದಾವೆ. ಅಂಥದನ್ನ ಏನು ಮಾಡಬೇಕು, ಬೀಜೋಪಚಾರ ಮಾಡಬೇಕಾಗ್ತದೆ. ಈಗ ನಾವೀಗ ಈಗ ಅಲ್ಸ ಇತ್ತೆ ಹೆಸರು ಉದ್ದು ಇವಕ್ಕೆಲ್ಲ ಏನು ಹೇಳ್ತೀವಿ, ಅದಕ್ಕೆ ಏನು ಮಾಡಬೇಕು, ಪ್ರತಿ ಎಕರೆ ಬೀಜಕ್ಕೆ, ಈಗ ಎಕರೆ ಉದ್ದು ಅಂತ ಬಂದಾಗ 8-10 kg ಬೇಕಾಗುತ್ತೆ, ಅದೇ ಹೆಸರು ಬಂತು ಅಂತ ಹೇಳಿದ್ರೆ, ಹೆಸರು ಬಂತು ಅಂತ ಹೇಳಿದ್ರೆ ನಿಮ್ಗದು ಒಂದು 6-8 kg ಬೇಕಾಗ್ತದೆ. ಸೊ 6-8 kg ಬೇಕಾಗೋದ್ರಿಂದ, ಸೊ ಅದನ್ನು ಅಷ್ಟು ಬೀಜಕ್ಕೆ ನೀವು 200 ಗ್ರಾಮ್ ಯಾವುದನ್ನ ಜೈವಿಕ ಗೊಬ್ಬರನ ತಗೋಬೇಕಾಗುತ್ತೆ. ಅದ್ರ ಜೊತೆಗೆ ಸಾರಜನಕ ಸ್ಥಿರೀಕರಿಸುವಂತಹ ಒಂದು ಇದನ್ನು ಹೊಂದಿರುವಂತಹ ರೈಸೋಬಿಯಂ ಅಂತ ಕರಿತೀವಿ, ರೈಸೋಬಿಯಂ ಜೀವನನ್ನು ತಗೋಬೇಕಾಗುತ್ತೆ, 2 ತಲಾ 200 ಗ್ರಾಮ್. ಇದನ್ನೇನ್ ಮಾಡಬೇಕು, ಬೆಲ್ಲದ ಪಾಕ ಮಾಡ್ಕೋಬೇಕು. ಬೆಲ್ಲದ ಪಾಕ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳಿದ್ರೆ, 75 ಗ್ರಾಮ್ ಬೆಲ್ಲ ತಗೋಬೇಕು, ಅದು ಕರಗಿಸಿ ಏನಂದ್ರೆ ಅಂಟು ತೊಟಕ್ಬೇಕು, ಜಾಸ್ತಿ ಅಂಟಿರಬಾರ್ದು. ಅದನ್ನ ಸರಿಯಾದ ರೀತಿಲಿ ಮಾಡಿಕೊಂಡು ಅದನ್ನು ಕುದಿಸಿ ಅಂಟು ರೆಡಿ ಆದಮೇಲೆ ಅದನ್ನು ಆರಬೇಕು. ಮುಖ್ಯವಾಗಿ ಆರದ ಮೇಲೆ ಈ 200 ಗ್ರಾಮ್ ತಲಾ ಏನು ಹೇಳಿದ್ದೀವಿ ಅದನ್ನು ಮಿಶ್ರಣ ಮಾಡಿ ಬೀಜಗಳಿಗೆ ಲೇಪ ಮಾಡಿ ಆ ನಂತರ ಬಿತ್ತನೆ ಮಾಡಿದ್ದೆ ಆಯಿತು ಅಂತ ಹೇಳಿದ್ರೆ, ನಮಗೆ ಈ ಒಂದು ಕೇವಲ ಒಂದು 5-10% ಇಳುವರಿನೂ ಜಾಸ್ತಿ ಮಾಡ್ಬೋದು. ನಮ್ಮ ಈಗೇನು ರಾಸಾಯನಿಕ ಗೊಬ್ಬರಗಳ ಮೇಲೆ ನಾವು ಇದು ಡಿಪೆಂಡೆನ್ಸಿ ಆಗಿದ್ದೀವಿ, ಅದನ್ನು ಕಡಿಮೆ ಮಾಡ್ಬೋದು. ಅಂದ್ರೆ ಈಗ ಅದನ್ನ ಬೀಜನ ಅದರಲ್ಲಿ ನಾವು ಕಲಿಸ್ತೀವಿ, ಅದ್ರ ಮೇಲ್ಗಡೆ ಅದು ಚೆನ್ನಾಗಿ ಕೂತ್ಕೊ ಲೇಪ ಆಗುತ್ತೆ. ಆ ಲೇಪನ ಆದ್ಮೇಲೆ ಅದು ಒಂದು ದಿನ ಹಾಗೆ ಬಿಡು, ಒಂದು ದಿನ ಬಿಡು ಹಾಗಿಲ್ಲ, ಅದನ್ನ 1-2 ಗಂಟೆ ಆರ್ಬೇಕು. ಯಾಕಂದ್ರೆ ಬೀಜಗಳು ಅಂಟ್ಕೋಬಾರ್ದು, ಉದುರ್ಬೇಕು ನೀಟಾಗಿ. ಸೊ ಅದರಿಂದ ನೆರಳಿನಲ್ಲಿ ಒಣಗಿಸ್ಬೇಕು, ಗಮನ ಇಟ್ಕೊಳ್ಳಿ. ಯಾಕಂದ್ರೆ ನಾವು ಜೀವಾಣುವನ್ನ ಲೇಪ ಮಾಡಿರ್ತೀವಿ, ಸೊ ಜೀವಾಣುವನ್ನ ಲೇಪ ಮಾಡಿರೋದ್ರಿಂದ ಅಟ್ಲೀಸ್ಟ್ 1-2 ಗಂಟೆ ಕಾಲ ಅದನ್ನ ನೆರಳಲ್ಲಿ ಒಣಗಿಸಿ ಅನಂತರ ನಾಟಿ ಬಿತ್ತನೆ ಮಾಡಿದ್ದಾಯ್ತು ಅಂದ್ರೆ ಉತ್ತಮವಾದಂತಹ ಫಲಿತಾಂಶ ನಮಗೆ ಲಭ್ಯ ಆಗುತ್ತೆ. ಇಳುವರಿಲಿ 100% ಉತ್ತಮವಾದಂತಹ ಇಳುವರಿನ ಪಡೆಯೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ. ಈಗ ಮತ್ತೆ ದ್ವಿದಳ ಧಾನ್ಯ ಅಂತ ಬಂದಾಗ ನಾವೀಗ ಬರೀ ಉದ್ದು ಮತ್ತೆ ಹೆಸರು ಹೇಳಿದ್ವಿ, ಇದಲ್ಲದೆ ಬೇರೆ ಯಾವ್ದ್ಯಾವ್ದು ಬಿತ್ತನೆ ಮಾಡಬಹುದು? ಅಲಸಂದೆ ಬರ್ತದೆ, ಅಲಸಂದೆ ಬರೋದ್ರಿಂದ ಅಲಸಂದೆನ ನಾವು ಬೆಳಿಬಹುದು. ಅದ್ರ ಜೊತೆಗೆ ಹೇಳಿದೆ ನಾನು ನಿಮ್ಗೆ ತೊಗರಿ ಹೇಳಿದೆ, ತೊಗರಿ ಈಗ ಬಂತು ಅಂದ್ರೆ ಅದು ದೀರ್ಘಾವಧಿ ತಳಿ ಅಂತ ಬೆಳೆ ಅದು. ಅಂದ್ರೆ ನಾವು ಮೇ ಕೊನೆ ತಿಂಗಳಿಂದ ಜುಲೈ 1ನೇ ವಾರ 2ನೇ ವಾರ ತನಕನೂ ಮಾಡ್ತೀವಿ. ಸೊ ಅದರಲ್ಲಿ ಮಾಡೋದ್ರಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ತಳಿಗಳ ಆಯ್ಕೆ ತುಂಬ ಅತ್ಯವಶ್ಯಕ. ಈಗ ನೀವು ಮೇ ತಿಂಗಳಿಂದ ಜೂನಲ್ಲಿ ಮಾಡ್ತೀನಿ ಅಂದರೆ 170-180 ದಿನದ ತನಕನೂ ಕೂಡ ನಾವು ಹೋಗ್ಬೋದು. ಅದೇ ಈಗ ಜುಲೈಗೆ ಹೋಯ್ತು ಅಂದರೆ 170-180 ದಿನದ ತಗೊಂಡ್ರೆ ಅದು ನಮಗೆ ಇಳುವರಿ ಪಡ್ಕೊಳ್ಳೋದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಆವಾಗ ನಾವೇನು ಮಾಡಬೇಕು, ಅಲ್ಪಾವಧಿ ತಳಿ 140-150 ದಿನಕ್ಕೆ ಬರುವಂತಹ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಸೊ ಅಂಥ ತಳಿಗಳು, ಅದ್ರ ಜೊತೆಗೆ ತೊಗರಿನಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಏನಂತ ಹೇಳಿದ್ರೆ ಸೊರಗು ರೋಗ ತುಂಬ ಬರ್ತದೆ ಅದಕ್ಕೆ, ಜೊತೆಗೆ ಬಂಜೆತನ ಅಂತ ಕರಿತೀವಿ, ಸ್ಟೆರಿಲಿಟಿ ಮೊಸಾಯಿಕ್ ಅಂತ ಅದೊಂದು ಬರ್ತದೆ. ಸೊ ಅದಕ್ಕೆ ನಾವು ಏನಾದ್ರೂ ಔಷಧಿ ಹೊಡೆಯೋದಲ್ಲ ಅಂತ ನಮಗೆ ಪರಿಣಾಮಕಾರಿ ಎಲ್ಲ ಖರ್ಚು ಜಾಸ್ತಿ ಆಗುತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ರೈತ ಲಾಭ ಪಡೆಯಬೇಕು ಅಂದರೆ ಖರ್ಚು ಕಡಿಮೆ ಮಾಡ್ಕೋಬೇಕು. ಆ ಖರ್ಚು ಕಡಿಮೆ ಮಾಡ್ಕೋಬೇಕು ಅಂದರೆ ನಾವು ಸೂಕ್ತವಾದಂತಹ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ. ತಳಿಗಳ ಆಯ್ಕೆ ಅಂತ ಬಂದಾಗ ಈಗ ನಮ್ಮಲ್ಲಿ ಈಗ ನಮ್ಮ ವಿಶ್ವವಿದ್ಯಾನಿಲಯದಿಂದ BRG 3 BRG 5 ಅಂತೆಲ್ಲ ಬಿಡುಗಡೆ ಆಗಿದ್ದಾವೆ. ಸೊ ಆ ಬಿಡುಗಡೆ ಆಗಿರೋದ್ರಲ್ಲಿ ಏನಾಗಿದ್ದಾವೆ, ಅವು ನಿಮಗೆ ಸೊರಗು ರೋಗ ನಿರೋಧಕ ಶಕ್ತಿನ ಅದು ಹೊಂದಿದೆ. ಸರ್, ಇವಾಗ ಹೆಬ್ಬಾಳವ್ರೆ ಅಂತ ಯಾವಾಗಲೂ ಹಾಕ್ತಾರೆ ರೈತರು, ಅದನ್ನ ಈ ಸಮಯದಲ್ಲಿ ಹಾಕಬಹುದಾ? ಈಗ ಏಪ್ರಿಲ್ ಮೇ ತಿಂಗಳಲ್ಲಿ ಬೇಡ ಮೇಡಮ್, ಅದು ಅಂದ್ರೆ ಅದನ್ನ ವರ್ಷ ಪೂರ್ತಿ ಬೆಳಿಬಹುದು. ಬಟ್ ಅದನ್ನ ನಾವು ಹೇಳೋದಾದ್ರೆ ಏನಂತ ಹೇಳಿದ್ರೆ, ಏಪ್ರಿಲ್ ನಲ್ಲಿ ನಾವು ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ನಿಮ್ಗೆ ಬೆಸ್ಟ್ ಏನಂತ ಹೇಳಿದ್ರೆ ಆಗಸ್ಟ್ ತಿಂಗಳಿಗೆ ಸೂಕ್ತವಾದದ್ದು. ಅದೇನಂದ್ರೆ ನೀವು ರೇಟ್ ಕೂಡ ನೋಡ್ಬೇಕಾಗುತ್ತೆ, ಸೊಗಡು ಅವೆಲ್ಲ ತುಂಬಾ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಬೆಸ್ಟ್ ಆಗಸ್ಟ್, ಜುಲೈ ಆಗಸ್ಟ್ ತಿಂಗಳಲ್ಲಿ ಹಾಕೋಬಹುದು. ಅದ್ ಬಿಟ್ರೆ ಜನವರಿ ಫೆಬ್ರವರಿನಲ್ಲೂ ಹಾಕೋಬಹುದು. ಮತ್ತೆ ಆಸ್ ಯೂಶುವಲ್ ನಿಮ್ಗೆ ಹೇಳದ್ನಲ್ಲ, ಹಿಂಗಾರು ಬೆಳೆ ಅಂತ ಬಂದಾಗ ಅಕ್ಟೋಬರ್ ನವೆಂಬರ್ ಅಲ್ಲೂ ಹಾಕೋಬಹುದು. ಮತ್ತೆ ಸರ್, ಕೀಟಗಳ ಬಾಧೆ ಬಹಳಷ್ಟು ಇರುತ್ತೆ ಅಲ್ವಾ, ಯಾವ್ಯಾವ ಕೀಟ ಬಾಧೆ ಇರುತ್ತೆ ಮತ್ತೆ ಅದನ್ನ ಯಾವ ರೀತಿ ಇವರು ನಿರ್ವಹಣೆ ಮಾಡಬೇಕು? ಮೇಡಮ್, ಇವಾಗ ಹೇಳೋಕೆ ಬಂತು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನಾನು ಹೆಸರು ಉದ್ದದ ಹೇಳಿದೆ. ಹೆಸರು ಉದ್ದಲ್ಲಿ ಈಗ ನಮಗೆ ಕಾಮನ್ ಆಗಿ ಕಂಡು ಬರ್ತಾ ಇರೋದು ಏನಂದ್ರೆ, ನಿಮ್ಗೆ ಹೇಳಿದ್ರೆ ರಸ ಹೀರೋ ಕೀಟಗಳು ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ. ಆ ರಸ ಹೀರೋ ಕೀಟಗಳು ಅಂತ ಬಂದಾಗ ಅದರಲ್ಲಿ ಕರಿಹೇನ್ ಇರ್ಬೋದು, ಥ್ರಿಪ್ಸ್ ಇರ್ಬೋದು, ಪ್ರತಿಯೊಂದು ಇರ್ತವೆ. ಸೊ ಅವನ್ನೆಲ್ಲ ನಾವೇನ್ ಮಾಡಬೇಕು, ಒಂದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಏನೇ ಹೇಳ್ತೀವಲ್ಲ, ಆ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಇಂದ ಸಿಂಪರಣೆ ಮಾಡೋದ್ರಿಂದ ಕಂಟ್ರೋಲ್ ಮಾಡೋದು. ಈಗ ಯಾವ್ದು ಇಮಿಡಾಕ್ಲೋಪ್ರಿಡ್ ಅಂತ ಇದೆ, ಅರ್ಧ ಮಿಲಿ ಪ್ರತಿ ಲೀಟರ್ ನೀರಿಗೆ ನಾವು ಸಿಂಪರಣೆ ಮಾಡೋದ್ರಿಂದ ಅದು ನಾಟಿ ಅಂದ್ರೆ ಬಿತ್ತನೆ ಆದ ಒಂದು 15-20 ದಿನದಲ್ಲಿ ಸೊ ಇನಿಷಿಯಲ್ ಆಗಿ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಸೊ ಅವಾಗ ಏನಾಗುತ್ತೆ, ಈ ರೋಗ ಹರಡೋದು ಕೂಡ ಕಡಿಮೆ ಆಗ್ತದೆ. ಜೊತೆಗೆ ಈ ನಾವು ನೋಡಿದಾಗ ಈಗ ಉದ್ದು, ತೊಗರಿ ಮತ್ತೆ ಅಲಸಂದೆ, ಇದರಲ್ಲಿ ಗೂಡುಮಾರು ರೋಗ ಮತ್ತೆ ಕಾಯಿಕೊರಕಗಳು ತುಂಬಾ ಜಾಸ್ತಿ ಆಗಿದ್ದಾವೆ. ಅದನ್ನ ಸರಿಯಾದ ಸಮಯದಲ್ಲಿ ನಾವು ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ಏನು ಸಿಕ್ಕಲ್ಲ. ಅದರಲ್ಲಿ ಈಗ ನಾವು ಅಬ್ಸರ್ವ್ ಮಾಡಿರೋ ಗೂಡುಮಾರು, ಗೂಡುಮಾರು ಹೇಗೆ ಅಂತ ಹೇಳಿದ್ರೆ, ನಿಮ್ಗೆ ಬೆಳೆ ತುಂಬಾ ಚೆನ್ನಾಗೇ ಇರ್ತದೆ, ಹೂಗಳು ಕಚ್ಚಿರುತ್ತೆ, ಆದ್ರೆ ಏನಾಗಿರುತ್ತೆ, ಗೂಡು ಕಟ್ಕೊಂಡಿರುತ್ತೆ, ಗೂಡು ಕಟ್ಕೊಂಡು ಎಲ್ಲನೂ ಮೇಯ್ಕೊಂಡಿರುತ್ತೆ, ಹೂ ಎಲ್ಲ ಕೆಳಗೆ ಉದುರಿರುತ್ತೆ. ರೈತ ಪಾಪ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಈ ಸಲ ನಂಗೆ ಉತ್ತಮವಾದಂತ ಇಳುವರಿ ಬರುತ್ತೆ ಅಂತ, ಆದ್ರೆ ಏನಾಗಿರುತ್ತೆ, ಹೂಗಳೆಲ್ಲ ಉದುರೋಗಿರ್ತವೆ. ಸೊ ಇದು ತೊಂದರೆ ಇರುತ್ತೆ. ಸೊ ಇದಕ್ಕೆ ಸರಿಯಾದ ಸೂಕ್ತ ಸಮಯದಲ್ಲಿ ನಾವು ಸಿಂಪರಣೆಗಳನ್ನ ಮಾಡೋದ್ರಿಂದ ನಾವು ಇದು ಪ್ರಾಬ್ಲಮ್ನ ಹೋಗ್ಲಾಡಿಸ್ಬೋದು. ಒಂದೇನಂದ್ರೆ ಫ್ಲೋಬೆಂಡಮೈಡ್ ಅಂತ ಬರುತ್ತೆ, ಅದು ಕಾಯಿ ಕೊರಕಗಳಿಗೆ ಉತ್ತಮವಾದಂತಹ ಇದು. ಸೊ ಅದೇ ರೀತಿ ವೆಬ್ಬರ್ಸ್ಗಳು ಕೂಡ ಕಂಟ್ರೋಲ್ ಆಗ್ತವೆ. ಜೊತೆಗೆ ಅದಿಲ್ಲ ಅಂದ್ರೆ ಪ್ರೊಫೆನೋಫಾಸ್ ಅಂತ ಬರ್ತದೆ. ಸೊ ಪ್ರೊಫೆನೋಫಾಸ್ನ ಪ್ರತಿ ಲೀಟರ್ಗೆ 2 ಮಿಲಿಯಂಗೆ ಸಿಂಪರಣೆ ಮಾಡೋದ್ರಿಂದ ನಾವು ಅದನ್ನ ನಿಯಂತ್ರಿಸಬಹುದು. ಮತ್ತೆ ಸರಿ, ಎಲೆ ಚುಕ್ಕೆ ರೋಗ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಎಲೆ ಚುಕ್ಕಿ ರೋಗ ಅದೆಲ್ಲ ಅಷ್ಟೇನು ಜಾಸ್ತಿ ಕಂಡು ಬರೋದಿಲ್ಲ. ಅದೆಲ್ಲ ಪ್ರೊಫೈಲೆಟಿಕ್ ಮೆಸರ್ಸ್ ತರ ನಾವೇನ್ ಮಾಡಬಹುದು, ಒಂದು ಈ ಕಾರ್ಬನ್ಡೈಸಮ್ ಅಥವಾ ಮ್ಯಾಂಕೋಸೆಬ್ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಅದನ್ನ ಸಿಂಪರಣೆ ಮಾಡೋದ್ರಿಂದ ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು, ಅದೇನು ತೊಂದರೆ ಆಗೋದಿಲ್ಲ ಮೇಡಮ್, ಜಾಸ್ತಿ ಕಂಡು ಬರಲ್ಲ ನಮ್ಮಲ್ಲಿ. ಮತ್ತೆ ಕುಡಿ ಸಾಯುವ ನಂಜು ರೋಗ, ಅದು ಕೂಡ ಅದು ಜಾಸ್ತಿ ಬರೋದಿಲ್ಲ ನಮ್ಮಲ್ಲಿ. ಮೇಜರ್ ಆಗಿ ಬರೋದೇ ಹಳದಿ ನಂಜಾಣು ರೋಗ. ಹಳದಿ ನಂಜಾಣು ರೋಗ ತುಂಬಾ ಜಾಸ್ತಿ ಕಂಡು ಬರ್ತದೆ. ಅದನ್ನ ಜೈವಿಕವಾಗೂ ಕೂಡ ಇಲ್ಲ, ಅದು ಜೈವಿಕ ಅಂತ ಹೇಳಿದ್ನಲ್ಲ ನಿಮ್ಗೆ, ಒಂದು ಬೀಜೋಪಚಾರ ಮಾಡಬೇಕು. ಬಿತ್ತನೆ ಮಾಡಕ್ಕೆ ಮುಂಚೆನೆ ಅದನ್ನ ಮಾಡಿಕೊಂಡ್ರೆ ಸರಿ, ಅಕಸ್ಮಾತ್ ಬೀಜೋಪಚಾರ ಮಾಡದೆ ಹಾಗೆ ಅವ್ರೇನಾದ್ರೂ ಬಿತ್ತು ಬಿಟ್ರೆ ಬೀಜೋಪಚಾರ ಮಾಡದೆ ಏನಂದ್ರೆ ಖರ್ಚು ಜಾಸ್ತಿ ಆಗ್ತದೆ, ರೋಗನು ಬಂದ್ಬಿಡುತ್ತೆ ಅಥವಾ ಅದ್ರದ್ದು ಹುಳು ಹೊಡೆಯುತ್ತೆ. ಸೊ ಆಮೇಲೆ ಹೋಗ್ತು ಅಂದ್ರೆ ಕಂಟ್ರೋಲ್ ಮಾಡಕ್ಕೆ ತುಂಬಾ ಕಷ್ಟ ಆಗ್ತದೆ. ಈಗೇನೋ ಬಂದ್ಬಿಟ್ಟಿರುತ್ತೆ, ಆದ್ರೂ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಈಗ ಹಳದಿ ನಂಜಾಣ ರೋಗ ಹೇಳಿದೆ, ಸೊ ಅದು ಏನ್ ಮಾಡಬಹುದು, 1-2 ಗಿಡ ಕಾಣಿಸ್ತಾ ಇದೆ ಅಂದ ತಕ್ಷಣ ಅದನ್ನ ಕಿತ್ತಾಕ್ಬೇಕು. ಕಿತ್ತು ಅದನ್ನ ಸುಟಾಕ್ಬೇಕಿಲ್ಲ, ಊತಾಕ್ಬೇಕು ಅದನ್ನ. ಯಾಕಂತ ಹೇಳಿದ್ರೆ ಅದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹಬ್ಬಿಡುತ್ತೆ. ಸೊ ಅದರಿಂದ ಅದನ್ನ ಕಿತ್ತಾಕ್ಬೇಕು. ಎರಡನೇದೇನು ಅಂತ ಹೇಳಿದ್ರೆ ಸಿಂಪರಣೆ, ಆಲ್ರೆಡಿ ಹೇಳದ್ನಲ್ಲ ನಿಮ್ಗೆ, ಇಮಿಡಾಕ್ಲೋಪ್ರಿಡ್ ಅಂತ, ಅದನ್ನ ಸಿಂಪರಣೆ ಮಾಡೋದ್ರಿಂದ 1/2 ಮಿಲಿ ಪ್ರತಿ ಲೀಟರ್ಗೆ. ಸೊ ಅದನ್ನ ನಾವು ಇನಿಷಿಯಲ್ ಆಗ ಬಿಳಿ ನೋಣನ ಕಂಟ್ರೋಲ್ ಮಾಡಿಕೊಂಡ್ರೆ ತಡೆಗಟ್ಟಬಹುದು. ಮತ್ತೆ ಈಗ ಸಾವಯವವಾಗಿ ಮಾಡ್ತಾರಲ್ಲ ಸರ್, ಅಂದ್ರೆ ಬೆಳ್ಳುಳ್ಳಿ ಕಷಾಯ, ಮೆಣಸಿನ್ಕಾಯಿನ ಕಷಾಯ ಇರಬಹುದು, ನಿಮಗೆ ಜನರಲ್ ಆಗಿ ಹೇಳ್ಬಿಡ್ತೀನಿ ಮೇಡಮ್, ಅದನ್ನ ಆ ಕಷಾಯಗಳನ್ನ ನೀವು ಯೂಸ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರೊಫೈಲೈಟಿಕ್ ಮೆಷರ್ಸ್ ಬರೋಕ್ಕಿಂತ ಮುಂಚೆ ಅಥವಾ ಅದು ಇನಿಷಿಯಲ್ ಇದೆ ಅಂದ್ರೆ ಮಾಡಬೇಕು. ಆಮೇಲೆ ಜಾಸ್ತಿ ಆದಾಗ ಮಾಡಕ್ ಹೋಗ್ತೀವಿ ಅಂದ್ರೆ ತುಂಬಾ ಕಷ್ಟ ಆಗ್ತದೆ, ಯಾಕಂದ್ರೆ ನಮ್ಮ ಸಾವಯವ ಕೃಷಿಕರು ಮಾಡಿರೋರು ಹೇಳಿದಾರಲ್ಲ, ನಾವು ನೋಡಿದ್ದೀವಿ. ಸೊ ಅದು ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಅವಾಗ ಮುಂಚಿತವಾಗಿ ಬಳಸಿದ್ರೆ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂದಂಗೆ, ಸೊ ಮುಂಚಿತವಾಗಿ ಬಳಸ್ಬೇಕು ಅವನ್ನ. ಅದನ್ನ ಹೇಳ್ತೀನಿ ಅಂದ್ರೆ ನಿಮ್ಗೆ ಸಾಕಷ್ಟು ಸಮಯ ಬೇಕಾಗ್ತದೆ, ಅದನ್ನೇ ಹೇಳ್ತಾ ಹೋಗ್ತೀವಿ ಅಂತ. ಅದನ್ನ ಮತ್ತೊಂದು ಕಾರ್ಯಕ್ರಮದಲ್ಲಿ ಹೇಳ್ಬೋದು ಅಲ್ವಾ ಸರ್? ಓ ಶೋರ್ ಶೋರ್ ಮಾಡಬಹುದು ಮೇಡಮ್. ಸರಿ, ಏಪ್ರಿಲ್ ತಿಂಗಳು ಅಂದ ಕೂಡಲೇ ಈಗ ತೋಟಗಾರಿಕೆ ಬೆಳೆಗಳನ್ನ ಕೂಡ ನಮ್ಮ ರೈತರು ಬೆಳೀತಾರೆ. ಯಾವ್ಯಾವ ಬೆಳೆ ಬೆಳಿಬಹುದು? ನಮ್ಮ ಈಗ ತೋಟಗಾರಿಕೆ ಬೆಳೆ ಅಂತ ಬಂತು ಅಂದ್ರೆ ಇವಾಗ ಕೆಲವರು ಶುಂಠಿಗೆ ಹೋಗ್ತಾರೆ, ಬಾಳೆಗೂ ಹೋಗ್ತಾರೆ, ಮತ್ತೆ ಜೊತೆಗೆ ಇದು ಅದು ನಮ್ಮ ಈ ಚಾಮರಾಜನಗರ ಬಂತು ಅಂದ್ರೆ ಅರಿಶಿನಕ್ಕೆ ಹೋಗ್ತಾರೆ. ಈಗ ಏಪ್ರಿಲ್ ಮೇ ನಲ್ಲಿ ಈಗ ಸ್ಟಾರ್ಟ್ ಆಗ್ತದೆ. ಸೊ ಆ ಬೆಳೆಗಳನ್ನ ಬೆಳಿತಾರೆ. ಅದೇ ಇದು ಸೂಕ್ತವಾದ ಸಮಯನ ಸರ್? ಈಗ ಸ್ಟಾರ್ಟ್ ಮಾಡ್ತಾರೆ. ಈಗ ಅದು ಅಕಸ್ಮಾತ್ ಕೆಲವೊಮ್ಮೆ ಮಳೆ ಜಾಸ್ತಿ ಆದ್ರೆ ಅವರ ಅಲ್ಲಿ ನೀರು ನಿಂತು ಅದು ಬೆಳೆ ನಷ್ಟ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅವ್ರು ಏನೇನು ಕ್ರಮ ತಗೊಳ್ಬಹುದು? ಕ್ರಮಗಳಂದ್ರೆ ಮೇಡಮ್, ಮಳೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತು ಅಂತ ಹೇಳಿದ್ರೆ ಜಮೀನಲ್ಲಿ ನೀರು ನಿಂತ್ಕೊಳ್ಳೋದೇ ರೀತಿ ಬಸಿಗಾಲುವೆಗಳನ್ನ ತೆಗಿಬೇಕಾಗ್ತದೆ. ಬಸಿಗಾಲುವೆಗಳನ್ನ ತೆಗೆದು ನೀರನ್ನ ಹೊರಗೆ ಹಾಕ್ಬೇಕೆ ಹೊರತು ವಿನಃ ಬೇರೆ ಇನ್ನೇನು ಮಾಡಕ್ ಆಗೋದಿಲ್ಲ. ಅದು ಮಳೆ ನೀರೆಲ್ಲ ನಿಂತ ಮೇಲೆ ಪುನಃ ಗಿಡಗಳು ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಉತ್ತಮವಾದಂತಹ ಪೋಷಕಾಂಶಗಳನ್ನ ನಿರ್ವಹಣೆಯನ್ನ ಮಾಡಬೇಕಾಗ್ತದೆ. ರೈತ ಬಾಂಧವರೇ, ನೀವು ನಮಗೆ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 251252 ಮತ್ತೊಂದು 251509 ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕಿರಿಯ ಬೇಸಾಯ ಶಾಸ್ತ್ರ ತಜ್ಞರಾದ ಡಾಕ್ಟರ್ ಸುನಿಲ್ ಸಿಎಂ ಅವರು. ಸರ್, ಈಗ ಮೇ ತಿಂಗಳು ಅಂದ ತಕ್ಷಣ ಎಲ್ಲ ಸಿರಿಧಾನ್ಯಗಳನ್ನ ಬೆಳೀತಾರೆ, ಯಾವ್ಯಾವ್ದನ್ನ ಬೆಳಿಬಹುದು ಮತ್ತೆ ಆ ತಳಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ? ಈಗ ನಮ್ಮಲ್ಲಿ ಮೇಜರ್ ಆಗಿ ಈ ಟೈಮ್ಗೆ ಸೂಕ್ತವಾದದ್ದು ಅಂತ ಹೇಳಿದ್ರೆ ಸಾಮೆ ಬೆಳಿತೀವಿ, ಹಾರಕ ಬೆಳಿತೀವಿ, ಇದು ಮೇಜರ್ ಆಗಿ ಬರ್ತದೆ. ಈಗ ನಮ್ಮಲ್ಲಿ ಹೊಸ ತಳಿ ಅಂತ ಹೇಳಿದ್ರೆ ಸಾಮೆಗೆ ಬಂತು ಅಂತ ಹೇಳಿದ್ರೆ GPUL 6 ಅಂತ ಇದೆ. ಅದು ಈಗ ನೂತನವಾಗಿ ಹೋದ ವರ್ಷ 2021-22 ಬಿಡುಗಡೆ ಆಗಿರುವಂಥದ್ದು, ಅದು ಉತ್ತಮವಾಗಿ ಬರುವಂತಹ ತಳಿಯಾಗಿದೆ. ಸೊ ಅದನ್ನು ನಮ್ಮ ರೈತರುಗಳು ಆಯ್ಕೆ ಮಾಡ್ಕೋದು ಬೇಕು ಅಂತ ಹೇಳಿ ನಾವು ಒಂದು ಸ್ವಲ್ಪ ಅವರಿಗೆ ಸ್ಯಾಂಪಲ್ಸ್ ಕೊಡ್ಬೋದು. ಅದನ್ನು ಅವರು ಮಲ್ಟಿಪ್ಲೈ ಮಾಡಿಕೊಂಡು ಅವರ ಉಳಿದಂತಹ ರೈತರುಗಳು ಕೊಟ್ಕೊಂಡ್ರೆ ಅಲ್ಲೇ ಅದು ಚೆನ್ನಾಗಿ ಸ್ಪ್ರೆಡ್ ಆಗ್ತದೆ. ನಿಮ್ಮಲ್ಲಿ ಬಂದ್ರೆ ನೀವು ತಳಿಗಳನ್ನ ಕೊಡ್ತೀರಾ? ತಳಿಗಳ ಸ್ಯಾಂಪಲ್ಸ್ ಕೊಡ್ತೀವಿ ನಾವು. ಮತ್ತೆ ಅದಕ್ಕಾಗಿ ಏನಾದ್ರು ತರಬೇತಿ ಅದನ್ನೆಲ್ಲ ಏನಾದ್ರು ಕೊಡ್ತೀರಾ ಸರ್? ತರಬೇತಿ ಕೊಡೋದಕ್ಕೆ ಅಂತಾನೆ ನಮ್ಮ ಎಕ್ಸ್ಟೆನ್ಷನ್ ಎಜುಕೇಶನ್ ಯೂನಿಟ್, ಈಗ ಮೈಸೂರು ಬಂದ್ರೆ ನಮ್ಮ ನಾಗೇನಹಳ್ಳಿನಲ್ಲಿ ಎಕ್ಸ್ಟೆನ್ಷನ್ ಎಜುಕೇಶನ್ ಯೂನಿಟ್ ಇದೆ. ಅದ್ರ ಜೊತೆಗೆ ಚಾಮರಾಜನಗರದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಮಂಡ್ಯದಲ್ಲೂ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಅವರು ಅವ್ರನ್ನ ಸಂಪರ್ಕಿಸ್ತು ಅಂತ ಹೇಳಿದ್ರೆ ಅವರು ಅವ್ರಿಗೆ ತರಬೇತಿಗಳನ್ನ ಕೊಡ್ತಾ ಹೋಗ್ತಾರೆ. ಈಗ ಸೋಯಾ ಅವರೇ ಕೂಡ ಅಂದ್ರೆ ಬಹಳಷ್ಟು ಜನ ಬೆಳೆಯೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹಿಂದೆಲ್ಲ ಅಷ್ಟೊಂದು ಸೋಯಾ ಅವರೇ ನಮ್ಮ ಕಡೆ ಬೆಳೀತಾ ಇರಲಿಲ್ಲ, ಆದರೆ ಇವಾಗ ಅದನ್ನ ತಿನ್ನೋರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ, ಹಾಗೆ ಬೆಳೆಯೋರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ನಮ್ಮಲ್ಲಿ ಇಲ್ಲ ಜಾಸ್ತಿ, ನಾರ್ತ್ ಕರ್ನಾಟಕ ಸೈಡ್ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಬೆಳೀತಾರೆ. ನಮ್ಮಲ್ಲಿ ರೈತರು ಮುಂದೆ ಬರ್ತಾ ಇಲ್ಲ ಬೆಳೆಯಕ್ಕೆ, ನಮ್ಮಲ್ಲೂ ತಳಿಗಳಿದಾವೆ. ನಮ್ಮ ಯೂನಿವರ್ಸಿಟಿಯಿಂದಾನೆ ಕರುಣೆ ಅಂತ ಬಿಡುಗಡೆ ಮಾಡಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ. ಅದನ್ನ ಕಾಯಿಗೂ ಬಳಸ್ಬೋದು, ಹಸಿ ಕಾಯಿನಾಗೂ ಕೂಡ ನಾವು ಬಳಸ್ಬೋದು. ಬಟ್ ರೈತರು ಬಂದವರು ಮುಂದೆ ಬಂದು ಬೆಳೆದ್ರೆ ಅದು ಒಳ್ಳೆ ಬೆಳೆ. ಅದ್ರ ಜೊತೆಗೆ ಬೆಳೆ ಬೆಳೆಯೋದಕ್ಕೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೊಳ್ಳೋದ್ರಲ್ಲಿ ಅದು ತುಂಬ ಸಹಕಾರಿ. ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಸೊಪ್ಪು ಉದುರುತ್ತೆ, ಅದರಿಂದ ಮತ್ತೆ ಸಾರಜನಕ ಸ್ಥಿರೀಕರಿಸಿಕೊಡುತ್ತೆ, ಹಸಿರೆಲೆ ಗೊಬ್ಬರ ಆಗುತ್ತೆ. ಸೊಪ್ಪು ಉದುರೋದ್ರಿಂದ ಆಸ್ ಯೂಶುವಲ್ ನಮಗೆ ಅದು ಒಳ್ಳೆ ಗೊಬ್ಬರ ಸೇರೋದ್ರಿಂದ ನೆಕ್ಸ್ಟ್ ನೀವು ಬೆಳೆ ಬೆಳೆಯೋದ್ರಿಂದ ಉತ್ತಮವಾದಂತಹ ಬೆಳೆನ ಪಡ್ಕೋಬಹುದು, ಮಣ್ಣಿನ ಆರೋಗ್ಯನೂ ಕೂಡ ಕಾಪಾಡ್ಕೋಬಹುದು. ಈಗ ಏಪ್ರಿಲ್ ತಿಂಗಳಲ್ಲಿ ಎಳ್ಳು ಬೆಳೆಯೋದಕ್ಕೆ ಯಾವ್ಯಾವ ತಳಿಗಳನ್ನ ತಮ್ಮ ವಿಸಿ ಫಾರಂ ಇಂದ ನಮ್ಮಲ್ಲಿ ಮೇಜರ್ ಆಗಿ ಈಗ ನಾವು ಹೇಳೋದು GT1 ಇದೆ, TME3 ಇದೆ ಮೇಡಮ್. ಅವನ್ನ ನಾವು ಮುಖ್ಯವಾಗಿ ನಮ್ಮ ಇದನ್ನ ಶಿಫಾರಸು ಮಾಡಿರುವಂತದ್ದು. ಮತ್ತೆ ಅದು ಬಿಟ್ರೆ ಸರ್ ಹೆಸರು ಉದ್ದು? ಹೆಸರು ಬಂತು ಅಂದ್ರೆ ನಮ್ಮಲ್ಲಿ ಈಗ ಲಭ್ಯತೆ ಇರೋದು, ಈಗ ನಮ್ಮಲ್ಲಿ ಈಗ ರೈತರುಗಳು ಈಗ ಬೆಳೀತಾ ಇರುವಂತದ್ದು KKM 3 ಇದೆ. ಸೊ ಕರ್ನಾಟಕ ಕತ್ಲಗೆರೆ ಮೂಂಗ್ ಅಂತ ಅದನ್ನ ಬೆಳಿಬಹುದು. ಮತ್ತೆ ಈಗ ಬೇಸಿಗೆ ಈಗ ಏನಿದೆ ಅದಕ್ಕೆ ಸೂಕ್ತವಾದಂತಹ ತಳಿ ಬಂತು ಅಂದ್ರೆ ನಮ್ದು ಅಲಸಂದೆನೂ ಬರ್ತದೆ. ಸೊ ಅಲಸಂದೆಗೆ ಸೂಕ್ತವಾದಂತಹ ತಳಿ ಅಂತ ಹೇಳಿದ್ರೆ ನಮ್ದು ಅಲಸಂದೆನಲ್ಲಿ ಇದು ಬರುತ್ತೆ, ಅದು C152 ಅಂತ ಬರುತ್ತೆ. C152 ತಳಿ ನಿಮಗೆ ಸೂಕ್ತವಾದಂಥದ್ದು, ಉತ್ತಮವಾದಂಥ ಇಳುವರಿ ಬರುತ್ತೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಏಪ್ರಿಲ್ ಮೇನಲ್ಲಿ ಬೆಳೆಯೋದಕ್ಕೆ ಇನ್ನೊಂದು ತಳಿ ಇದೆ. ಅಂದರೆ ಏನಾದರೂ ನಿಮಗೆ ಏಪ್ರಿಲ್ ಮೇನಲ್ಲಿ ಮುಗಿಸಿ ಜೂನ್ ಅಥವಾ ಜುಲೈನಲ್ಲಿ ನೀವು ಬೇರೆ ಬೆಳೆಗೆ ಹೋಗಬೇಕು, ಡಬಲ್ ಕ್ರಾಪಿಂಗ್ ಅಂತ ಕರಿತೀವಿ, ಅದಕ್ಕೆ ಹೋಗ್ತೀನಿ ಅಂದರೆ ನಮ್ಮಲ್ಲಿ PGCP6 ಅಂತ ಒಂದು ತಳಿ ಇದೆ. ಇದು 60-65 ದಿನಕ್ಕೇ ಮುಗಿಯುವಂತಹ ಬೆಳೆ, ಕಾಳು ಬಂದ್ಬಿಡುತ್ತೆ ನಿಮಗೆ. ಸೊ ಇದು ಸೂಕ್ತವಾದಂತಹ ತಳಿಯಾಗಿರುತ್ತೆ. ಜೊತೆ KBC9 ಇದೆ, ಅದು ಕೂಡ ಈಗ ಹೊಸದಾಗಿ ಬಿಡುಗಡೆ ಆಗಿರುವಂತಹ ತಳಿಗಳಿವು. ಹೆಚ್ಚಿನ ಇಳುವರಿ ಪಡ್ಕೊಳ್ಳೋದಕ್ಕೆ ಈ ನೂತನ ತಳಿಗಳನ್ನ ರೈತರುಗಳು ಆಯ್ಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನೋ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ರೈತರುಗಳು ಆದಷ್ಟು ಲಘು ಪೋಷಕಾಂಶಗಳ ಮೇಲೆ ಸ್ವಲ್ಪ ಒತ್ತು ಕೊಡಬೇಕು. ಈಗ ಏನಾಗ್ತದೆ ಅಂದರೆ, ಈಗ ಬರ್ತಾರೆ ನಮ್ಮ ಹತ್ರನೂ ಬಂದಾಗ ರೈತರುಗಳಿಗೆ ಕೆಲವೊಬ್ಬರು ಯೂಸ್ ಮಾಡ್ತಾ ಇದ್ದಾರೆ, ಬಳಸ್ತಾ ಇದ್ದಾರೆ. ಯಾವುದು ಮೇಜರಾಗಿ ನಾವೀಗ ಹೇಳ್ತಾ ಇರುವಂಥದ್ದು ಯಾವುದು ಅಂದರೆ, ಜಿಂಕ್ ಸಲ್ಫೇಟ್ ಅಂತ ಹೇಳಿ, ಸತುವಿನ್ ಸಲ್ಫೇಟ ಹೇಳ್ತೀವಿ, ಮತ್ತೆ ಬೊರಾಕ್ಸ್ ಹೇಳ್ತೀವಿ. ಸೊ ಅವೆರಡನ್ನೂ ಹೆಚ್ಚಾಗಿ ಬಳಸ್ತಾ ಇದ್ದೀವಿ. ಸೊ ಎರಡನ್ನೂ ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವೊಬ್ರಿಗೆ ಈ ಪ್ರಾಬ್ಲಮ್ಸ್ಗಳೆಲ್ಲ ಕಡಿಮೆ ಆಗ್ತಾ ಇದ್ದಾವೆ. ಆದರೆ ಕೆಲವೊಂದು ಭಾಗಗಳು ಏನು ರೈತರಿಗೆ ಅದ್ರ ಬಗ್ಗೆ ಪರಿಚಯನೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ನಮಗೆ ಮುಸ್ಕಿನ ಜೋಳ ಬರ್ತದೆ. ಮುಸ್ಕಿನ ಜೋಳಕ್ಕೆ ಬಂತು ಅಂತ ಹೇಳಿದ್ರೆ, ಸರ್ ನಮಗೆ ಕಾಳು ಕಟ್ತಾ ಇಲ್ಲ, ತುದಿ ತುಂಬ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಅದು ಏನಾಗಿದೆ ಅಂತ. ಅದು ಮುಖ್ಯವಾಗಿ ಸತು ಕೊರತೆ, ಬೊರಾಕ್ಸ್ ಕೊರತೆ ಆದಾಗ ತುದಿ ಕಟ್ಟೋದಿಲ್ಲ. ಸೊ ಅದು ಕಟ್ಟಲಿಲ್ಲ ಅಂದರೆ ಇಳುವರಿ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಈ ಸಲನೂ ಕೂಡ ನೀವು ಮಳೆ ನೋಡಿದ್ರೆ ತುಂಬ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಯಿತು. ಸಾಕಷ್ಟು ಪ್ರಮಾಣದಲ್ಲಿ ಭತ್ತದಲ್ಲಿ ಸತುವಿನ ಕೊರತೆ ಉಂಟಾಯಿತು. ರೈತರುಗಳು ಅಪ್ಲೈ ಮಾಡಲಿಲ್ಲ. ಅದರಿಂದ ಅದೇ ಅವರು ಅದೇ ಸೂಕ್ತ ಸಮಯದಲ್ಲಿ ಅಪ್ಲೈ ಮಾಡಿದ್ರೆ ಈ ತೊಂದರೆ ಬರ್ತಿರ್ಲಿಲ್ಲ. ಸೊ ಈಗ ಭತ್ತಕ್ಕಾದ್ರೆ ನಾವು ಪ್ರತಿ ಎಕರೆಗೆ 8 KG ಹೇಳ್ತೀವಿ ಸತುವಿನ ಸಲ್ಫೇಟ್ನ ಅಪ್ಲೈ ಮಾಡಿ ಅಂತ ರೈತರು. ಆಮೇಲೆ ಇನ್ನೊಂದೇನಂದರೆ, ಕೆಲವೊಬ್ರು ಅಪ್ಲೈ ಮಾಡ್ತಾರೆ, ಅದನ್ನು ಯಾವ ರೀತಿ ಅಂದರೆ ನಮ್ಮ ರಾಸಾಯನಿಕ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಿ ಬಳಸ್ಬಿಡೋದು, ಇಲ್ಲ ಅಂದರೆ ಯಾವುದು ಮರಳು ಜೊತೆ ಮಿಕ್ಸ್ ಮಾಡ್ಕೊಂಡು ಎರಚುವಂಥದ್ದು ಆ ಕೆಲಸ ಮಾಡ್ತಾ ಇದ್ದಾರೆ. ಅದು ಆಗಬಾರ್ದು. ಅದನ್ನು ಯಾವಾಗಲೂ ಅಷ್ಟೇ ಅದು ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು. ಸತುವಿನ ಸಲ್ಫೇಟ್ ಅಥವಾ ಲಘು ಪೋಷಕಾಂಶಗಳು ಅಂದರೆ ಯಾವಾಗಲೂ ಅದನ್ನು ಸಾವಯವ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಿ ಮಣ್ಣಿಗೆ ಸೇರಿಸ್ಬೇಕು. ಅದು ಬಿತ್ತನೆ ಸಮಯದಲ್ಲಿ ಸೇರಿಸ್ಬೇಕು. ಭತ್ತಕ್ಕೆ ಏನು ಮಾಡ್ತೀವಿ, 15 ದಿನ ನಾಟಿಯಾದ 15 ದಿನದೊಳಗಡೆ ಮಣ್ಣಿಗೆ ಸೇರಿಸಿ ಅಂತ ಹೇಳ್ತೀವಿ. ಸೊ ಆವಾಗ ಸೇರಿಸಿದ್ದೇ ಆಯಿತು ಅಂದರೆ ಉತ್ತಮವಾದಂತಹ ಫಲಿತಾಂಶನ ನಾವು ಪಡ್ಕೋಬಹುದು. ಅಂದರೆ ಹಟ್ಟಿ ಗೊಬ್ಬರ, ಹೌದು ಸಾವಯವ ಗೊಬ್ಬರ ಅಂದ್ರೆ ಎರೆಗೊಬ್ಬರ ಇರ್ಬೋದು, ಕಾಂಪೋಸ್ಟ್ ಗಳಿರ್ಬೋದು, ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಯಾವ್ದಾದ್ರು ಸರಿ ಒಟ್ಟಿನಲ್ಲಿ ಅದ್ರ ಜೊತೆ ಮಿಶ್ರಣ ಮಾಡಿ ಬಳಸಿದಾಗ ಬೆಳೆಯ ಕೊನೆಯ ಹಂತದ ತನಕನೂ ಕೂಡ ಅದು ಲಭ್ಯ ಆಗ್ತಾ ಹೋಗುತ್ತೆ. ಸೊ ಉತ್ತಮವಾದಂತಹ ಇಳುವರಿನ ಪಡ್ಕೋಬಹುದು. ಆದ್ರೆ ನಮ್ಮ ರೈತರುಗಳು ಯೂಸ್ ಮಾಡ್ತಾ ಇಲ್ಲ. ಯಾವುದು ಜೈವಿಕ ಗೊಬ್ಬರನೇ ಇರ್ಬೋದು, ಲಘು ಪೋಷಕಾಂಶಗಳ ಬಳಕೆನೇ ಇರ್ಬೋದು, ಅವ್ರಿಗೆ ಅಷ್ಟು ಐಡಿಯಾನೇ ಇಲ್ಲ. ಎಲ್ಲ ರಾಸಾಯನಿಕ ಗೊಬ್ಬರಗಳು. ಅದು ಮತ್ತೆ ಕೆಲವೊಬ್ರು ಸರ್ ಯಾರು ಈ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗೋದಾಗ್ಲಿ ಅಥವಾ ಕೃಷಿ ಇಲಾಖೆಗೆ ಹೋಗಿ ಮಾಹಿತಿ ತಗೊಳ್ಳಲ್ಲ, ಸೀದಾ ಅಂಗಡಿಗಳಿಗೆ ಹೋಗೋದು, ಅವ್ರು ಕೊಡೋದನ್ನ ತಗೊಂಡ್ ಬರೋದು, ಒಂದ್ ಹೇಳಿರ್ತಾರೆ ಎರಡು ತಗೊಂತಾರೆ ಕೊಡ್ತಾರೆ, ಅದನ್ನ ತಗೊಂಡ್ಬಂದು ಸಿಂಪರಣೆ ಮಾಡ್ತಾರೆ, ಅಲ್ಲೇ ಖರ್ಚು ಜಾಸ್ತಿ ಆಗುತ್ತೆ. ಸೊ ಅವೆರಡು ಹೊಡೆತು ಈಗ ಕಂಟ್ರೋಲ್ ಆಗಿಲ್ಲ ಅಂತ ತಿರುಗಿ ಇನ್ನೊಂದು 15 ದಿನ ಬಿಟ್ಟು ಹೋಗ್ತಾರೆ. ಸೊ ಇದೇ ತೊಂದರೆ ಆಗ್ತಾ ಇರೋದು. ಅದರಿಂದ ನಾವು ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ಏನೇ ತೊಂದರೆ ಇದ್ರು ಈಗ ಎಲ್ಲ ಸೆಂಟರ್ಗಳಿದ್ದಾವೆ ನಮ್ಮದು, ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ, ಎಕ್ಸ್ಟೆನ್ಷನ್ ಎಜುಕೇಷನ್ ಯೂನಿಟ್ ಇದೆ, ವಿಸ್ತೀರ್ಣ ಘಟಕ ಇದೆ, ಅಲ್ಲಿ ಹೋಗಿ ನಮ್ಮ ನುರಿತ ವಿಜ್ಞಾನಿಗಳಿದ್ದಾರೆ, ನಮ್ಮ ಪ್ರೊಫೆಸರ್ಸ್ಗಳಿದ್ದಾರೆ, ಅಸಿಸ್ಟೆಂಟ್ ಸೈಂಟಿಸ್ಟ್ಗಳಿದ್ದಾರೆ, ಅವ್ರ ಹತ್ರ ತೊಗೊಂಡ್ರೆ ಏನಾಗುತ್ತೆ, ಅದಕ್ಕೆ ಎಷ್ಟು ಬೇಕು ಅಷ್ಟನ್ನೇ ಮಾತ್ರ ಕೊಡೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ, ಉತ್ತಮ ರೀತಿಯಲ್ಲಿ ಅವ್ರಿಗೆ ಸೊಲ್ಯೂಷನ್ಸ್ಗಳು ಅದಕ್ಕೆ ಪರಿಹಾರಗಳು ಸಿಗ್ತವೆ. ಆ ರೀತಿ ಮಾಡಿದ್ರೆ ಮಾತ್ರ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಲಾಭ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸರ್ ಮತ್ತೆ ನೆಲಗಡಲೆ ಬೆಳೆಯೋರ್ಗೆ ಏನು ಹೇಳ್ತೀರಾ? ಒಂದು ಕರೆ ಇದೆ, ತಗೊಂಡ್ಬಿಡೋಣ. ಓಕೆ, ಹಲೋ ಆಕಾಶವಾಣಿ. ಮೇಡಮ್ ನಮಸ್ತೆ. ನಮಸ್ತೆ, ಯಾರು ಎಲ್ಲಿಂದ ಕರೆ ಮಾಡಿದಿರಾ? ನಾನು ತುಳಸಿರಾಮ್, ಹುಣಸೂರು ತಾಲೂಕು, ಗೌಡಗಿರಿ. ಸರ್ ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ ಸರ್. ಮೇಡಮ್ ಈಗ ನೀವು ಕಾರ್ಯಕ್ರಮ ನಡೆಸಿದಿರಲ್ಲ, ಲಘು ಪೋಷಕಾಂಶನ ಇದ್ರಲ್ಲಿ ಸೇರಿಸ್ಬೇಕು ಅಂದ್ರೆ ಅದರಲ್ಲಿ ಹೇಳಿ ಸರ್, ಹೇಳಿ ಸರ್. ಗೊಬ್ಬರದಲ್ಲಿ ಹೌದು, ಈಗ ಮತ್ತೆ ಫರ್ಟಿಲೈಸರ್ ಜೊತೆ ಸೇರಿಸ್ಬೇಕು ಅಂತ ನೋಡ್ತಿದಾರಲ್ಲ, ಹೇಗೆ? ಯಾವ ಫರ್ಟಿಲೈಸರ್ ಜೊತೆ ಸರ್? ನಾವ್ ಹೇಳ್ತಾ ಇರೋದು ರಾಸಾಯನಿಕ, ಅದೇ ಲಘು ಪೋಷಕಾಂಶನೇ ಸ್ವಲ್ಪ ಪರ್ಸೆಂಟೇಜ್ ಸೇರಿಸಬೇಕು ಅಂತ ಹೊಸದಾಗಿ ಇದು ಮಾಡ್ತಿದ್ದಾರೆ. ಅದು ಏನಕ್ಕೆ ಹೇಳ್ತಾ ಇದೀವಿ ಅಂದರೆ ಸರ್, ಇವಾಗ ರೈತರು ಏನು ಮಾಡ್ತಾ ಇದ್ದಾರೆ, 8 KG 10 KG ಹೇಳ್ತಾ ಇದೀವಲ್ಲ, ಸೊ ಆ 8 KG 10 KGನ ಅದ್ರ ಜೊತೆ ಬಳಸೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಆ್ಯಂಟಿಗನಸ್ಟಿಕ್ ಎಫೆಕ್ಟ್ ಅಂತ ಕರಿತೀವಿ, ಅಂದರೆ ಒಂದು ಪೋಷಕಾಂಶ ಕೊಟ್ಟಾಗ ಇನ್ನೊಂದು ಪೋಷಕಾಂಶ ಲಭ್ಯ ಆಗದೆ ಇರೋದು. ಅಲ್ಲ ಸರಿ ಸರ್, ನೀವು ಹೇಳೋದು, ನಾನು ಹೇಳೋದು ಈಗ ರಾಸಾಯನಿಕ ಗೊಬ್ಬರ ಜೊತೆಲ್ಲೇ ಸೇರಿಸಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಂತಿದಾರಲ್ಲ, ಲಘು ಪೋಷಕಾಂಶನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಕೇಳ್ತಾರೆ. ಗೊತ್ತಾಯ್ತು ಗೊತ್ತಾಯ್ತು ಸರ್ ಮೇಡಮ್ ಅವರೇ. ಸರ್, ಅದು ನಾನೇನು ಹೇಳೋದೇನಂತ ಹೇಳಿದ್ರೆ, ನಾವೀಗ ಅವ್ರು ಇಂಡಿವಿಜುವಲ್ ಆಗಿ ಕೊಡ್ತಾ ಇದಾರಲ್ಲ, ಇಂಡಿವಿಜುವಲ್ ಆಗಿ ಮಿಕ್ಸ್ ಮಾಡಬಾರ್ದು. ಈಗ ಅವ್ರೇನು ಮಾಡ್ತಾರೆ, ಅವಾಗ ಅವರು ಅದನ್ನು ಒಂದು ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ಕೊಟ್ಟಾಗ ಅದು ತಕ್ಕಂತೆ ಅವರು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಬಟ್ ಈಗೇನಿದೆ, ಸಾಲ್ಟ್ಸ್ ರೂಪದಲ್ಲಿ ಇರೋದ್ರಿಂದ ನಾವು ಅದನ್ನು ಏನಾದರೂ ಮಿಕ್ಸ್ ಮಾಡಬಾರ್ದು. ಮಿಕ್ಸ್ ಮಾಡಿದ್ರೆ ಆ್ಯಂಟಿಗೊನಿಸ್ಟಿಕ್ ಹೇಳ್ದಲ್ಲ ನಿಮಗೆ, ಅದು ಲಭ್ಯ ಆಗಲ್ಲ ಗಿಡಗಳಿಗೆ. ಹಾಂ, ಲಭ್ಯ ಆಗೋದಿಲ್ಲ. ಅದರಿಂದ ಸಾವಯವ ಗೊಬ್ಬರಗಳ ಜೊತೆ ಕೊಡ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಗಿಡದ ಬೆಳವಣಿಗೆ ಹಂತದಿಂದ ಕೊನೆಯವರೆಗೂ ಕೂಡ ಅದೇನಾಗುತ್ತೆ, ಗಿಡಗಳಿಗೆ ಲಭ್ಯ ಆಗೋ ರೂಪದಲ್ಲಿ ಸಿಗ್ತಾ ಹೋಗ್ತವೆ. ಅದಕ್ಕೆ ಕೇಳಿದೆ ಸರ್ ಪರಿಹಾರ. ಓಕೆ ಸರ್, ನೋ ಪ್ರಾಬ್ಲಮ್ ಸರ್. ಆಗಲಿ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನೆಲಗಡಲೆ ಬೆಳೆ ಬಗ್ಗೆ ಹೇಳ್ತಾ ಇದ್ರಿ ಮೇಡಮ್. ನೆಲಗಡಲೆ ಈಗ ನಮಗೆ ಈಗ ಸ್ಟಾರ್ಟ್ ಆಗುತ್ತೆ, ಮೇಯಿಂದ ಜೂನ್ ತನಕನೂ ಸ್ಟಾರ್ಟ್ ಆಗುತ್ತೆ. ಜೂನ್ ತನಕನೂ ಈಗ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ನೆಲಗಡಲೆಯಲ್ಲಿ ನಮ್ಮ ರೈತ ಬಾಂಧವರು ಮುಖ್ಯವಾಗಿ ಏನು ಗಮನ ವಹಿಸಬೇಕು ಅಂತ ಹೇಳಿದ್ರೆ, ಒಂದು ತಳಿಗಳ ಆಯ್ಕೆ. ತಳಿಗಳು ಈಗ ಅದನ್ನು ಆರ್ ಎಸ್ ಕೆಗಳು ಅಂದರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಸಾಕಷ್ಟು ತಳಿಗಳಿದ್ದಾವೆ, ಅದನ್ನು ಬಳಸ್ತಾ ಇದ್ದಾರೆ. ಆದರೆ ಅಲ್ಲಿ ಅವರು ಮುಖ್ಯವಾಗಿ ಗಮನ ವಹಿಸಬೇಕಾಗಿರೋದೆ ಅಂದರೆ, ಈಗ ಆಲ್ರೆಡಿ ಹೇಳಿದೆ, ಲಘು ಪೋಷಕಾಂಶಗಳು. ಲಘು ಪೋಷಕಾಂಶಗಳನ್ನ ಅವರು ಬಳಸ್ತಾ ಇಲ್ಲ. ಆ ಲಘು ಪೋಷಕಾಂಶಗಳನ್ನ ಬಳಸಬೇಕು. ಒಂದು ಜಿಂಕ್, ಇನ್ನೊಂದು ಬೊರಾಕ್ಸ್ ಬಳಸಬೇಕಾಗ್ತದೆ. 4 kg 4 kg ಮತ್ತು 5 kg 5 kg ಬಳಸಬೇಕಾಗತ್ತೆ. ಅದ್ರ ಜೊತೆಗೆ ಸೋಡಿಯಂ ಮಾಲಿಬ್ಡೇಟ್ ಅಂತ ಕರಿತೀವಿ. ಆ ಸೋಡಿಯಂ ಮಾಲಿಬ್ಡೇಟ್ ಏನಂದರೆ 24 grams. ಈಗ ನಾವು ಒಂದು ಎಕರೆಗೆ 45 kg ಬೀಜ ಬೇಕು ಅಂತೀವಿ, ಕಾಯಲ್ಲ, 45 kg ಬೀಜ. 45 kg ಬೀಜ ಒಂದು ಎಕರೆಗೆ ನಾವು ಬಿತ್ತನೆ ಮಾಡೋದಕ್ಕೆ ಬೇಕಾಗ್ತದೆ. ಅದಕ್ಕೆ ಬೀಜೋಪಚಾರ ಮಾಡಬೇಕಾಗುತ್ತೆ, ಸೋಡಿಯಂ ಮಾಲಿಬ್ಡೇಟ್ ಅಂತ ಕರಿತೀವಿ. ಆ ಸೋಡಿಯಂ ಮಾಲಿಬ್ಡೇಟ್ ಇಂದ ಬೀಜೋಪಚಾರ ಮಾಡೋದ್ರಿಂದ ಏನಾಗುತ್ತೆ, ನಾವು ನಿಮ್ಗೆ ಆಲ್ರೆಡಿ ಹೇಳಿದೆ, ರೈಸೋಬಿಯಂ ಅಂತ ಒಂದು ಜೈವಿಕ ಗೊಬ್ಬರಗಳಿಂದ ನಾವೇನು ಮಾಡ್ತೀವಿ, ಎಲ್ಲ ಲಘು ಇದಕ್ಕೆ ದ್ವಿದಳಗಳಿಗೆ ಲೇಪ ಮಾಡ್ತೀವಿ. ಲೇಪ ಮಾಡೋದ್ರಿಂದ ಏನಾಗುತ್ತೆ, ಸಾರಜನಕ ಸ್ಥಿರೀಕರಿಸ್ಕೊಡುತ್ತೆ ಅಂತ ಹೇಳಿದ್ವಿ. ಈಗ ಅದು ಸ್ಥಿರೀಕರಿಸ್ಕೊಡ್ಬೇಕು ಅಂದರೆ ಅದಕ್ಕೆ ಏನು ಮಾಡ್ತೀವಿ, ಬೇರುಗಂಟುಗಳು ಅಂತ ಕರಿತೀವಿ. ಆ ಬೇರುಗಂಟುಗಳನ್ನ ಫಾರ್ಮೇಷನ್ ಆಗಬೇಕು. ಅದಕ್ಕೆ ಕಂಪಲ್ಸರಿ ಅದು ಆ್ಯಕ್ಟಿವ್ ಆಗಿರಬೇಕು ಅಂದರೆ ಮಾಲಿಬ್ಡೇಟ್ ಬೇಕು. ಆ ಮಾಲಿಬ್ಡೇಟ್ ಬೇಕು ಅಂದರೆ ನಾವೇನು ಮಾಡಬೇಕು, ಸೋಡಿಯಂ ಮಾಲಿಬ್ಡೇಟ್ ಇದೇನಿದೆ ಆ ರೂಪದಲ್ಲಿ ಅದಕ್ಕೆ ಲೇಪ ಮಾಡಿ ಹಾಕೋದ್ರಿಂದ ಸೊ ನಮಗೆ ಪೋಷಕಾಂಶಗಳು ಲಭ್ಯತೆ ತುಂಬ ಚೆನ್ನಾಗಾಗುತ್ತೆ. ಅದು ಒಂದು ಗಮನಿಸಬೇಕು, ಅದನ್ನು ರೈತರು ತುಂಬ ಮಂದಟ್ಟು ಮಾಡ್ಕೋಬೇಕು. ಎರಡನೇದು ಏನು ಮಂದಟ್ಟು ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಾವು ಒಂದು ಇದಿದೆ ನಮ್ಮದು ಕಡಲೆಕಾಯಿನ ಏನಂತ ಕರಿತೀವಿ ಅಂದರೆ, ಇಟ್ ಇಸ್ ಅನ್ಪ್ರಿಡಿಕ್ಟಬಲ್ ಲೆಗ್ಯೂಮ್ ಅಂತ ಕರಿತೀವಿ. ಅದನ್ನ ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ಹೆಂಗೆ ಅದು ಆ್ಯಕ್ಟ್ ಮಾಡುತ್ತೆ ಅಂತ. ಈಗ ಏನಂದರೆ ಮಳೆ ಬಂದು ಚೆನ್ನಾಗಿ ಎತ್ತರ ಬೆಳೀತು, ಬೆಳೆದಿದೆ ನಂಗೆ ಸರ ಒಳ್ಳೆ ಇಳುವರಿ ಅನ್ನೋದು ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಯಾಕಂದರೆ ಯಾವುದೇ ನೆಲಗಡಲೆ ಆದರೂ ಮುಕ್ಕಾಲಡಿ ಮೇಲೆ ಬೆಳೀಬಾರ್ದು. ಮುಕ್ಕಾಲಡಿ ಮೇಲೆ ಬೆಳೆದ್ರೆ ಏನಾಗ್ತದೆ, ಕಾಯಿಗಳು ನೆಲಕ್ಕೆ ಕಚ್ಚಬೇಕು, ಅದು ಹೋಗಿ ತುದಿ ತೋಕಿದ್ರೇ ಕೆಳಗಡೆ ಕಾಯಿ ಎರಳೋದು. ನಾವು ಗೈನೋಫೋರ್ಸ್ ಅಂತ ಕರಿತೀವಿ, ಮತ್ತು ಪೆಗ್ಗಿಂಗ್ ಅಂತ ಕರಿತೀವಿ. ಆ ಕಾಯಿ ನೆಲಕ್ಕೆ ತೋಕುವಂಗೆ ಹತ್ತಿರದಲ್ಲಿರಬೇಕು. ಗಿಡ ಎತ್ತರ ಆದರೆ ಏನಾಗುತ್ತೆ, ಸುಮ್ಮನೆ ಅದು ನೇತಾಡ್ತಾ ಇರ್ತವೆ, ಅವೆಲ್ಲ ಅನ್ಪ್ರೊಡಕ್ಟಿವ್ ಆಗ್ತದೆ. ಬರೀ ಮೇಲಷ್ಟೇ ಅದು ನೋಡೋಕೆ ಚೆನ್ನಾಗಿ ಕಾಣ್ತಾ ಅಷ್ಟೇ, ಒಳಗಡೆ ಎಲ್ಲ ಇಳುವರಿ ಇಲ್ಲ, ಏನೂ ಇರೋದಿಲ್ಲ. ಅದರಿಂದ ಏನು ಮಾಡಬೇಕು, ಮುಕ್ಕಾಲಡಿ ಮೇಲೆ ಬೆಳೀಬಾರ್ದು. ಸೊ ಅದರಿಂದ ಏನು ಮಾಡಬೇಕು, ಕಡೆ ನೆಲಗಡಲೆಗೆ ಹೆಚ್ಚಾಗಿ ನೀರನ್ನ ಇನಿಷಿಯಲಲ್ಲಿ ಸ್ವಲ್ಪ ನೋಡಿ ನೋಡಿ ಒಣಗಿಸಿ ಒಣಗಿಸಿ ಸ್ವಲ್ಪ ಅಷ್ಟೇ ಒಣಗಿಸಿ ಒಣಗಿಸಿ ಕೊಡೋದ್ರಿಂದ ಏನಾಗುತ್ತೆ, ಎತ್ತರ ಬೆಳೆಯೋದು ಕಡಿಮೆ ಆಗುತ್ತೆ. ಮುಕ್ಕಾಲಡಿ ಅಂದರೆ ನಾವು ಮ್ಯಾಕ್ಸಿಮಮ್ 21 cm ಅಂತ ಹೇಳ್ತೀವಿ, ಅದ್ರ ಮೇಲೆ ಬೆಳಿಬಾರ್ದು. ಅದು ಬೆಳೆಸಿದ್ರೆ ಏನಾಗುತ್ತೆ, ಕಷ್ಟ ಆಗ್ತದೆ. ಅದರಿಂದ ನೋಡೋ, ಇಫ್ ಇನ್ ಕೇಸ್ ಈಗ ಮಳೆ ಬಂತು ಈ ಸಲ, ಇದು ಲಾಸ್ಟ್ 2 years ನಾವು ಅಬ್ಸರ್ವ್ ಮಾಡಿದ್ವಿ, ಸರ್ ಮಳೆ ಬಂತು ಬೆಳೆದಿದೆ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂದಾಗ, ಕೆಲವೊಂದ್ಸಲ ನಾವೇನು ಸಜೆಷನ್ಸ್ ಕೊಡ್ಬೋದು ಅಂದರೆ, ಡ್ರಮ್ ಏನು ಬರುತ್ತೆ, ಲೈಟಾಗಿ ತೂಕ ಇಟ್ಕೊಂಡು ಒಳಗಡೆಗೆ ಉರುಳಿಸ್ಬೇಕು, ಬೆಳೆ ಮೇಲೆ ನಿಧಾನವಾಗಿ ಉರುಳಿಸ್ಬೇಕು. ನಿಧಾನವಾಗಿ ಉರುಳಿಸಿದಾಗ ಏನಾಗುತ್ತೆ, ಗಿಡಗಳು ಮಲಗುತ್ತೆ. ಮಲಗಿದಾಗ ನಿಯರ್ ಬೈ ಆ ಹೂಗಳು ಏನಿರ್ತವೆ, ಆ ಗೈನೋಫೋರ್ಸ್ ಏನು ಬಂದಿರ್ತದೆ ಅದು ಭೂಮಿಗೆ ತಾಕತ್ತೆ. ತಾಕ್ದಾಗ ನಿಮಗೆ ಕಾಯಿ ಕಚ್ಚೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇರೋದಿಲ್ಲ. ಅದು ಅದಕ್ಕೆ ತಾಕಿರೋದಿಲ್ಲ, ತಾಕಿರೋದಿಲ್ಲ, ಮೇಲೆ ನೇತಾಡ್ತಾ ಇರ್ತವೆ. ಹೀಗೆ ಪರ್ಪ್ಲಿಶ್ ಕಲರ್ ಅದು ಹತ್ರ ಸೋಕಿದಾಗ ಅದು ನಿಮಗೆ ಉಪಯೋಗ ಆಗುತ್ತೆ. ಅದೊಂದು ಫಾಲೋ ಮಾಡಬೇಕು. ಮತ್ತು ಕಾಯಿ ನಿಮಗೆ ಗೊತ್ತಿದೆ, ಈಗ ಅದು ಕಾಯಿ ದಪ್ಪ ಆಗಬೇಕು. ಮತ್ತು ನೆಲಗಡಲೆ ಅಂದರೆ ಯಾವ ಬೆಳೆ ಅಂತ ಹೇಳ್ತೀವಿ, ಎಣ್ಣೆಕಾಳು ಬೆಳೆ ಅಂತ ಹೇಳ್ತೀವಿ. ಎಣ್ಣೆ ಅಂಶ ಜಾಸ್ತಿ ಇರಬೇಕು ಅಂತ ಬಂತು ಅಂದರೆ ನಮಗೆ ಗಂಧಕದ ಅಂಶ ಹೆಚ್ಚಾಗಿರಬೇಕು, ಅಂದರೆ ಸಲ್ಫರ್ ಕಂಟೆಂಟ್ ಬೇಕು, ನಾವು ಸಪ್ಲೈ ಮಾಡಲೇಬೇಕಾಗ್ತದೆ. ಸೊ ಅದರಿಂದ ನಾವೇನು ಮಾಡ್ತೀವಿ, ಎಕರೆಗೆ ಈ ಕಡೆ ಸುಣ್ಣ, ಯಾಕೆ ಕಾಯಿ ಕಟ್ಟಬೇಕು ಅಂದರೆ ಸುಣ್ಣ ಬೇಕು, ಕಡಲೆಕಾಯಿ ಕಟ್ಟಬೇಕು ಅಂದರೆ ನಿಮಗೆ ಎಣ್ಣೆ ಅಂಶ ಬೇಕು ಅಂತ ಹೇಳಿದ್ರೆ ಗಂಧಕ ಬೇಕು. ಈ ಎರಡು ಇರುವಂತಹ ಅಂಶನ ನಾವೇನ್ ಮಾಡ್ತೀವಿ, ಜಿಪ್ಸಮ್, ಜಿಪ್ಸಮ್ ಎಕರೆಗೆ 200 kg ಶಿಫಾರಸ್ ಮಾಡ್ತೀವಿ. ಒಂದೊಂದು ಶಿಫಾರಸು ಮಾಡಿದ್ದನ್ನು ಯಾವ ರೀತಿ ಅಂದ್ರೆ ಅದನ್ನು ಎರಡು ಹಂತದಲ್ಲಿ ಎರಡು ಕಂತುಗಳಲ್ಲಾರು ಕೊಡ್ಬೋದು, ಇಲ್ಲ ಒಂದೇ ಕಂತಲ್ಲಿ ಕೊಡ್ತೀನಿ ಅಂದ್ರೆ ಒಂದೇ ಕಂತಲ್ಲಿ ಕೊಡ್ಬೋದು. ಈಗ ಎರಡು ಕಂತು ಅಂತ ಹೇಳಿದ್ರೆ ಬಿತ್ತನೆ ಸಮಯದಲ್ಲಿ 100 kg ಕೊಡುವಂಥದ್ದು, ಎರಡನೇದು 20 ದಿನ. ಯಾಕಂದ್ರೆ ನಾವು 20 ದಿನದ ಮೇಲೆ ಕುಂಟೆ ಹೊಡಿತಾರೆ, ಕುಂಟೆ ಹೊಡೆದು ಮಣ್ಣೇ ರಾಕಿ ಅಂತ ಹೇಳ್ತೀವಿ. ಯಾಕಂದ್ರೆ ಗಿಡಗಳಿಗೆ ಅದು ಹೇಳದ್ನಲ್ಲ ನಿಮ್ಗೀಗ, ಅದು ಮಣ್ಣಿಗೆ ತಾಕ್ಬೇಕು ಅಂದ್ರೆ ಮಣ್ಣೇರಾಕ್ಲಿಲ್ಲ ಅಂತ ಹೇಳಿದ್ರೆ ಕಾಯಿಗಳ ಹಾಗೆ ಉಳ್ಕೊಂತ ಕಾಯಿ ಬರೋದಿಲ್ಲ. ಆ ಮಣ್ಣೇರಾಕುವಂತ ಸಮಯದಲ್ಲಿ ನೀವೇನ್ ಮಾಡ್ಬೇಕಾಗ್ತದೆ, ಆ ಜಿಪ್ಸಮ್ನ ಈ ಕಡೆ ಭಾಗಕ್ಕೂ ಈ ಕಡೆ ಭಾಗಕ್ಕೂ ಗಿಡದಿಂದ ಸ್ವಲ್ಪ ಒಂದು 3 inches ದೂರದಲ್ಲಿ ಪಟ್ಟಿ ತರ ಹಾಕೊಂಡೋಯ್ತು ಅಂತ ಹೇಳಿ ಮುಚ್ಚಿದ್ರೆ ಅವಾಗ ಅದು ಗಿಡಗಳಿಗೆ ಗೈನೋಫೋರ್ ಏನು ಕೆಳಗೆ ತಾಕ್ತಾ ಇರುತ್ತೆ, ಪೆಗ್ಗಿಂಗ್ ಆಗ್ತಾ ಇರುತ್ತೆ, ಕಾಯಿ ತುಂಬಾ ಚೆನ್ನಾಗಿ ಅರಳ್ತವೆ. ಅರಳಿದಾಗ ನಿಮ್ಗೆ ಕಾಯಿ ದಪ್ಪವಾಗಿ ಉತ್ಕೃಷ್ಟವಾದಂತಹ ಗುಣಮಟ್ಟದಲ್ಲಿ ಮತ್ತೆ ಎಣ್ಣೆ ಅಂಶ ಉಳ್ಕೊಂಡು ಬೆಳೀತವೆ. ಸೊ ಇದನ್ನ ನಮ್ಮ ರೈತ ಬಾಂಧವರು ಕಂಪಲ್ಸರಿ ಫಾಲೋ ಮಾಡಬೇಕು. ಸರ್, ಈಗ ಪೂರ್ವ ಮುಂಗಾರು ಬೆಳೆಗಳನ್ನ ಕುರಿತಾಗೆ ನಮ್ಮ ರೈತ ಬಾಂಧವರು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದ್ರೆ ನಿಮ್ಮ ಮೊಬೈಲ್ ಸಂಖ್ಯೆನ 3 times ಕನ್ನಡದಲ್ಲಿ ಹೇಳಿ ಸರ್. ಸೊ ಏನೇ ಇದಿತ್ತು ಅಂತ ಹೇಳಿದ್ರು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನನ್ನ ದೂರವಾಣಿ ಸಂಖ್ಯೆ 8867744734. ನಿಧಾನವಾಗಿ ಹೇಳಿ ಸರ್. 8867744734.